ಚಾಲನೆ. ಮತ್ತು ದಕ್ಷಿಣ ಒಳನಾಡಿನ 5 ಜಿಲ್ಲೆಗಳಲ್ಲಿ ಭಾರೀ ಮಳೆ ನಿರೀಕ್ಷೆ, ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಈಗ ಮತಕ್ಷೇತ್ರ ದರ್ಶನ ಪ್ರಸಾರವಾಗಲಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ. ಕೊಪ್ಪಳ ಜಿಲ್ಲೆ ಮುಂದುವರಿದ ಭಾಗ. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ. ಕೊಪ್ಪಳ ಜಿಲ್ಲೆಯ ಹಿಂದುಳಿದ ತಾಲೂಕು ಎಂಬ ಹಣೆಪಟ್ಟಿ ಹೊತ್ತಿರುವ ಯಲಬುರ್ಗಾ ತಾಲೂಕು ಹಾಗೂ ನೂತನವಾಗಿ ರಚನೆಯಾಗಿರುವ ಕುಕನೂರು ತಾಲೂಕುಗಳನ್ನು ಹೊಂದಿದೆ. ಮಳೆಯಾಧಾರಿತ ಕೃಷಿ ಭೂಮಿಯೇ ಈ ಕ್ಷೇತ್ರದಲ್ಲಿ ಹೆಚ್ಚು. ಮಳೆಯಾಶ್ರಿತ ಕೃಷಿಯನ್ನು ಅವಲಂಬಿಸಿರುವ ಇಲ್ಲಿನ ಜನ ಜೋಳ, ಮೆಕ್ಕೆಜೋಳ, ಶೇಂಗಾ, ಕಡಲೆ, ಹೆಸರು, ಉದ್ದು, ಈರುಳ್ಳಿಯನ್ನು ಪ್ರಮುಖವಾಗಿ ಬೆಳೆಯುತ್ತಾರೆ. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಸಚಿವರು ಆಗಿರುವ ಹಾಲಪ್ಪ ಬಸಪ್ಪ ಆಚಾರ್ ಬಿಜೆಪಿಯಿಂದ ಕಣದಲ್ಲಿದ್ದರೆ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಬಯಸಿ ಕಣದಲ್ಲಿದ್ದಾರೆ. ಜೆಡಿಎಸ್ ಪಕ್ಷದಿಂದ ಮುದುಕನಗೌಡ ಕಣದಲ್ಲಿ ಇದ್ದಾರೆ. ನೇರ ಹಣಹಣಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಸ್ಪರ್ಧೆ ಯಲಬುರ್ಗಾ ಕ್ಷೇತ್ರದಲ್ಲಿದೆ. ಒಟ್ಟು 11 ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದಾರೆ. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ 111,884 ಪುರುಷರು, 111,144 ಮಹಿಳೆಯರು ಹಾಗೂ 8 ಇತರೆ ಸೇರಿ ಒಟ್ಟು 223,036 ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ 2013ರಲ್ಲಿ ಶೇಕಡ 76.03% ಹಾಗೂ 2018ರಲ್ಲಿ ಶೇಕಡ 79.46% ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದರು. ಕನಕಗಿರಿ ಮೀಸಲು ವಿಧಾನಸಭಾ ಕ್ಷೇತ್ರ. 1978ರಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆಯಲ್ಲಿ ಕನಕಗಿರಿ ಕ್ಷೇತ್ರ ಉದಯವಾಯಿತು. 2008ರಲ್ಲಿ ಕ್ಷೇತ್ರ ಜಿಲ್ಲೆಯ ಏಕೈಕ ಎಸ್ಸಿ ಮೀಸಲು ಹೊಂದಿದೆ. ಕನಕಗಿರಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಐತಿಹಾಸಿಕ ಪ್ರಸಿದ್ದ ಕನಕರಾಯನ ದೇವಸ್ಥಾನ ಇದೆ. ಹಾಲಿ ಶಾಸಕ ಬಸವರಾಜ ದಡೆಸೂಗೂರು ಬಿಜೆಪಿಯಿಂದ ಸ್ಪರ್ಧೆ ಬಯಸಿ ಕಣದಲ್ಲಿದ್ದರೆ ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಸಚಿವ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಶಿವರಾಜ ತಂಗಡಗಿ ಸ್ಪರ್ಧೆಯಲ್ಲಿದ್ದಾರೆ. ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಇದೆ. ಪಕ್ಷೇತರರು ಸೇರಿ ಒಟ್ಟು 12 ಮಂದಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ 110,587 ಪುರುಷರು, 113,446 ಮಹಿಳೆಯರು ಹಾಗೂ 9 ಇತರೆ ಸೇರಿ 224,042 ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ 2013ರಲ್ಲಿ ಶೇಕಡ 73.99 ಹಾಗೂ 2018ರಲ್ಲಿ ಶೇಕಡ 79.17% ಮತದಾನವಾಗಿತ್ತು. ಗಂಗಾವತಿ ವಿಧಾನಸಭಾ ಕ್ಷೇತ್ರ. ಗಂಗಾವತಿ ಕೊಪ್ಪಳ ಜಿಲ್ಲೆಯ ಒಂದು ತಾಲೂಕು ಕೇಂದ್ರವಾಗಿದೆ. ಈ ತಾಲೂಕು ಭತ್ತದ ಬೆಳೆಗೆ ಪ್ರಸಿದ್ದಿ ಪಡೆದಿದ್ದು ಇದನ್ನು ಭತ್ತದ ಕಣಜ ಎಂದು ಕರೆಯುತ್ತಾರೆ. ಇದು ಜಿಲ್ಲೆಯ ಅತ್ಯಂತ ದೊಡ್ಡ ವಾಣಿಜ್ಯ ನಗರವಾಗಿದ್ದು ಅಕ್ಕಿ ಇಲ್ಲಿನ ಪ್ರಮುಖ ಬೆಳೆಯಾಗಿದೆ. ತಾಲೂಕು ಸಕ್ಕರೆ ಕಾರ್ಖಾನೆಗಳಿಗೂ ಹೆಸರುವಾಸಿಯಾಗಿದೆ. ಗಂಗಾವತಿ ಬಳಿಯ ಐತಿಹಾಸಿಕ ಮಹತ್ವವುಳ್ಳ ಪ್ರಸಿದ್ದ ಸ್ಥಳಗಳಿವೆ. ಕನಕಗಿರಿಯ ವೆಂಕಟಾಚಲಪತಿ ದೇವಾಲಯ, ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆನೆಗುಂದಿ ಇದೇ ತಾಲೂಕಿನ ವ್ಯಾಪ್ತಿಗೆ ಬರುತ್ತದೆ. ರಾಘವೇಂದ್ರ ಸ್ವಾಮಿಗಳ ನವಬೃಂದಾವನ, ಹೇಮಗುಡ್ಡ, ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ, ಪಂಪಾಪತಿ, ಮುದ್ದಾನೇಶ್ವರಿ, ನೀಲಕಂಠೇಶ್ವರ ದೇವಸ್ಥಾನ ನಗರದ ವ್ಯಾಪ್ತಿಯೊಳಗೆ ಬರುತ್ತದೆ. ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಕಾಂಗ್ರೆಸ್ನಿಂದ ಕಣದಲ್ಲಿದ್ದರೆ ಬಿಜೆಪಿಯಿಂದ ಹಾಲಿ ಶಾಸಕ ಪರಣ್ಣ ಮುನವಳ್ಳಿ ಆಯ್ಕೆ ಬಯಸಿ ಕಣದಲ್ಲಿದ್ದಾರೆ. ಇತ್ತ ರಾಜ್ಯದ ರಾಜಕಾರಣಿಗಳ ಗಮನ ಸೆಳೆದಿರುವ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸ್ಥಾಪಕ ಮಾಜಿ ಸಚಿವ ಜಿ ಜನಾರ್ದನ್ ರೆಡ್ಡಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಜನರಿಂದ ಆಯ್ಕೆ ಬಯಸಿ ಕಣಕ್ಕಿಳಿದಿದ್ದಾರೆ. ಹಾಗಾಗಿ ಕಣ ಕುತೂಹಲ ಕೆರಳಿಸಿದೆ. ಒಟ್ಟಾರೆ ತ್ರಿಕೋನ ಸ್ಪರ್ಧೆ ಇಲ್ಲಿದೆ. ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ 1,295 ಪುರುಷರು, 111,899 ಮಹಿಳೆಯರು ಹಾಗೂ 12 ಇತರೆ ಸೇರಿ ಒಟ್ಟು 202,206 ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ 2013ರಲ್ಲಿ ಶೇಕಡ 73.36% ಹಾಗೂ 2018ರಲ್ಲಿ ಶೇಕಡ 75.88% ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದರು. ಕುಷ್ಟಗಿ ವಿಧಾನಸಭಾ ಕ್ಷೇತ್ರ. ಕುಷ್ಟಗಿ ಕೊಪ್ಪಳ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ. ಕುಷ್ಟಗಿಯ ಪಟ್ಟಣದಲ್ಲಿ ಬುತ್ತಿ ಬಸವೇಶ್ವರ ದೇವಸ್ಥಾನ ಮತ್ತು ಅಡವಿರಾಯ ದೇವಸ್ಥಾನಗಳಿವೆ. ಇಲ್ಲಿನ ಜನರ ಪ್ರಮುಖ ಕಸುಬು ಕೃಷಿ. ಇಲ್ಲಿ ದಾಳಿಂಬೆ ಮತ್ತು ಪಪ್ಪಾಯ ಹಣ್ಣುಗಳನ್ನು ಹೆಚ್ಚಾಗಿ ಬೆಳೆಯುತ್ತಾರೆ. ಹನುಮಸಾಗರ, ಹನುಮನಾಳ ಮತ್ತು ತಾವರಗೇರ ಇಲ್ಲಿನ ಹೋಬಳಿಗಳು. ಈ ತಾಲೂಕಿನ ದೊಣ್ಣೆಗುಡ್ಡ ದುರ್ಗಾದೇವಿ ದೇವಸ್ಥಾನ ಯಾತ್ರಾ ಸ್ಥಳಕ್ಕೆ ಪ್ರಸಿದ್ದಿಯಾಗಿದೆ. ಕುಷ್ಟಗಿ ತಾಲೂಕಿನ ದೋಟಿಹಾಳದಲ್ಲಿ ಶ್ರೀ ಅವಧೂತ ಶುಕಮುನಿ ತಾತನ ದೇವಸ್ಥಾನ ಮತ್ತು ಪುರಗ್ರಾಮದಲ್ಲಿ ಐತಿಹಾಸಿಕ ಲಿಂಗಗಳಿರುವ ದೇವಸ್ಥಾನಗಳಿವೆ. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕ ಅಮರೇಗೌಡ ಪಾಟೀಲ ಬಯ್ಯಾಪುರ ಪಾಟೀಲ ಬಿಜೆಪಿಯಿಂದ ಆಯ್ಕೆ ಬಯಸಿ ಕಣದಲ್ಲಿದ್ದಾರೆ. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ನೇರ ಹಣಾಹಣಿ ಇದೆ. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ 117,661 ಪುರುಷರು, 115,955 ಮಹಿಳೆಯರು ಹಾಗೂ 9 ಇತರೆ ಸೇರಿ 233,625 ಮತದಾರರಿದ್ದಾರೆ. ಇಲ್ಲಿ 2013ರಲ್ಲಿ ಶೇಕಡಾ 71.81%, 2018ರಲ್ಲಿ ಶೇಕಡಾ 73.86% ಮತದಾನವಾಗಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಕೇಳುಗರೆ, ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 6:56:26. ನಮ್ಮ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಜೈವಿಕ ಗೊಬ್ಬರಗಳ ಬಳಕೆ ಹಾಗೂ ಮಹತ್ವ ಈ ವಿಷಯವಾಗಿ ಮಂಡ್ಯದ VC ಫಾರಂ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಆಶಾ NN ಅವರೊಂದಿಗೆ ಸಂದರ್ಶನ. ಸಂದರ್ಶಕರು R. ಲೋಕೇಶ್ವರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಜೈವಿಕ ಗೊಬ್ಬರ ಮತ್ತು ಅದರ ಮಹತ್ವ ಏನು, ಅವುಗಳ ಉಪಯೋಗ ಏನು, ಅದನ್ನು ಹೇಗೆ ಬಳಸಬೇಕು, ಅವುಗಳ ಗುಣಮಟ್ಟನ ಹೇಗೆ ಕಾಪಾಡಬೇಕು, ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಮಂಡ್ಯದ VC ಫಾರಂ ಕೃಷಿ ಮಹಾವಿದ್ಯಾಲಯದ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆಶಾ NN ಅವರು. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ನೀವು ಇದನ್ನ ನಮಗೆ ಜೈವಿಕ ಗೊಬ್ಬರ ಹಾಗೂ ಅದರ ಮಹತ್ವದ ಬಗ್ಗೆ ತಿಳಿಸ್ಕೊಡ್ಬೇಕು. ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ. ಏನಾಗಿದೆ ಅಂದರೆ, ಇವಾಗ ಎಲ್ಲರಿಗೂ ಅರಿವು ಮೂಡಿದೆ, ನಮ್ಮ ಒಂದು ಜೀವನ ಕ್ರಮದಿಂದ ಏನು ಪ್ರಾಕೃತಿಕವಾಗಿ ಸಿಗುವಂತಹ ಒಂದು ಮಣ್ಣಿನ ಆರೋಗ್ಯ ಆಗಿರ್ಬೋದು, ನೀರು ಆಗಿರ್ಬೋದು, ಎಲ್ಲವನ್ನು ನಾವು ಕಲುಷಿತಗೊಳಿಸ್ತಾ ಬಂದಿದ್ದೀವಿ. ನಮಗೆಲ್ಲ ತಿಳಿದಂತೆ 1960ರ ದಶಕದ ನಂತರ ಏನು ಹಸಿರು ಕ್ರಾಂತಿ ಆಯಿತು, ಹಸಿರು ಕ್ರಾಂತಿ ಆದ ನಂತರ ಹೆಚ್ಚಿನ ಒಂದು ಬೆಳೆಯ ಉತ್ಪಾದನೆ ಇಳುವರಿಯನ್ನು ಪಡೆಯೋದಕ್ಕೋಸ್ಕರ ಬಂದಂತಹ ಹೊಸ ಹೊಸ ತಳಿಗಳಿಗಾಗಿ ಹೆಚ್ಚಿನ ರಾಸಾಯನಿಕಗಳನ್ನ ನಾವು ಉಪಯೋಗಿಸ್ಕೊಳ್ತಾ ಬಂದ್ವಿ. ಈ ರಾಸಾಯನಿಕಗಳನ್ನ ಉಪಯೋಗಿಸೋದ್ರಿಂದ ಇಳುವರಿಯ ಏನು ನಾವು ಸಾಧನೆ ಮಾಡಿದ್ವಿ, ಆದರೆ ಅದೇ ಒಂದು ಸಮಯದಲ್ಲಿ ಮಣ್ಣಿನ ಆರೋಗ್ಯ ಹೇಗೆ ಹದಗೆಡ್ತಿದೆ ಅನ್ನೋದನ್ನು ನಾವು ನಿರ್ಲಕ್ಷ್ಯ ಮಾಡಿಬಿಟ್ವಿ. ಹಾಗಾಗಿ ಈಗ ಮತ್ತೆ ಬರೀ ನಾವು ಬದುಕಿದ್ರೆ ಸಾಕಾಗಲ್ಲ, ನಮ್ಮ ಮುಂದಿನ ಪೀಳಿಗೆಯವರು ಕೂಡ ಬದುಕಬೇಕು ಅಂತಂದರೆ ನಮ್ಮ ಮಣ್ಣಿನ ಆರೋಗ್ಯನ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು, ನೋಡಿ ನಾವು ಸತ್ತರೆ ಮಣ್ಣಿಗೆ ಹೋಗ್ತೀವಿ, ಮಣ್ಣೆ ಸತ್ತೋದ್ರೆ ಎಲ್ಲಿಗೆ ಹೋಗುತ್ತೆ ಅಂತ. ಹಾಗಾಗಿ ನಾವು ಈಗ ಮಣ್ಣಿನ ಸಂರಕ್ಷಣೆ ಮಾಡ್ಕೋಬೇಕು ಅಂತಂದರೆ ಹೆಚ್ಚಿನ ಒತ್ತನ್ನು ನಾವು ಮಣ್ಣಿನ ಒಂದು ಆರೋಗ್ಯದ ಕಡೆ ಕೊಡಬೇಕಾಗತ್ತೆ. ಈಗಾಗಲೇ ಎಲ್ಲರಿಗೂ ಒಂದು ತಿಳಿದಿದೆ, ಸಾವಯವ ಕೃಷಿ ಪದ್ಧತಿಯಡಿ ಎಲ್ಲರೂ ತಮ್ಮ ಒಲವನ್ನು ಮೂಡಿಸ್ತಾ ಇದ್ದಾರೆ. ಜೊತೆಗೆ ಎಲ್ಲಿ ಯಾವುದೇ ಒಂದು ಅದರಲ್ಲೂ ನಗರ ಪ್ರದೇಶಗಳಿಗೆ ನೀವು ಹೋದ್ರಂತೂ ಈ ಸಾವಯವ ಕೃಷಿ ಪದ್ಧತಿಯಿಂದಂತಹ ಬೆಳೆದಂಥ ಒಂದು ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಹಾಗಾಗಿ ಸಾವಯವ ಕೃಷಿ ಅಂದರೆ ಏನು, ಸಾವಯವ ಕೃಷಿಯಲ್ಲಿ ಯಾವ ಯಾವ ವಸ್ತುಗಳನ್ನ ರಾಸಾಯನಿಕಗಳನ್ನ ಉಪಯೋಗಿಸ್ಕೋತಾರೆ ಅಂತ ಬಂದಾಗ ಜೈವಿಕ ಗೊಬ್ಬರಗಳು ಕೂಡ ಒಂದು ಅವಿಭಾಜ್ಯ ಅಂಗವಾಗಿ ಈ ಸಾವಯವ ಕೃಷಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಏನು ಮಾಡ್ತವೆ ಈ ಜೈವಿಕ ಗೊಬ್ಬರಗಳು? ಈ ರಾಸಾಯನಿಕ ಗೊಬ್ಬರಗಳಿಗೂ ಜೈವಿಕ ಗೊಬ್ಬರಗಳಿಗೂ ಇರುವ ವ್ಯತ್ಯಾಸ ಏನು ಅನ್ನೋದನ್ನು ನಾವು ತಿಳ್ಕೋಬೇಕಂತಂದರೆ, ಜೈವಿಕ ಅಂದ್ರೇ ಜೀವ ಇರುವಂಥದ್ದು ಅಂತ. ಜೀವ ಇರುವಂತಹ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು. ನೀವು ಯಾರೂ ಇದ್ರ ಬಗ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾಕಂದರೆ ಇತ್ತೀಚೆಗೆ ವೈರಸ್ ಎಲ್ಲ ಬಂದಾಗ ಅವು ಒಂದು ಸೂಕ್ಷ್ಮಾಣುಜೀವಿ ರೋಗಗಳನ್ನ ತರಿಸುತ್ತೆ ಅಂತ. ಈ ಒಂದು ಪ್ರಕೃತಿಯಲ್ಲಿ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಎರಡೂ ಸೂಕ್ಷ್ಮಾಣುಜೀವಿಗಳಿದ್ದಾವೆ. ಅದರಲ್ಲಿ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳನ್ನ ಉಪಯೋಗಿಸ್ಕೊಂಡು ನಾವು ಇಂದು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಿ ಒಂದು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅಂತ ಹೇಳ್ತೇನೆ. ಜೈವಿಕ ಗೊಬ್ಬರಗಳಲ್ಲಿ ಯಾವುದಕ್ಕೆ ಉಪಯೋಗಿಸ್ತೀವಿ ಅಂದರೆ ಒಂದು ಪೋಷಕಾಂಶಗಳ ನಿರ್ವಹಣೆಯನ್ನು ಪೂರೈಸೋದಕ್ಕೆ. ಉದಾಹರಣೆಗೆ ಸೂಕ್ಷ್ಮಾಣುಜೀವಿಗಳು ವಾತಾವರಣದಲ್ಲಿರುವಂತಹ ಒಂದು ಸಾರಜನಕವನ್ನು ಭೂಮಿಯಲ್ಲಿ ಅದರಲ್ಲೂ ಗಿಡಗಳ ಬೇರುಗಳಲ್ಲಿ ಅವು ಸ್ಥಿರೀಕರಣ ಮಾಡ್ತವೆ. ನಾವಾಗಲಿ ಮನುಷ್ಯರಾಗಲಿ ಯಾರು ಮಾಡೋಕ್ಕಾಗದೇ ಇರುವಂಥ ಕೆಲಸಗಳನ್ನ ಈ ಒಂದು ಕಣ್ಣಿಗೆ ಕಾಣದೇ ಇರುವಂಥ ಸೂಕ್ಷ್ಮಾಣುಜೀವಿಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಅದೇ ತರಹ ನಾವು ರಂಜಕನ ಹಾಕ್ತೀವಿ, ರಂಜಕನ ಹಾಕಿದಾಗ ಏನು ಅದು ಹೋಗಿ ಮಣ್ಣಿನಲ್ಲಿ ಅಲಭ್ಯ ರೂಪಕ್ಕೆ ಅಂದರೆ ಸಿಗಲ್ಲ, ಬೇರುಗಳಿಗೆ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಒಂದು ರೂಪಕ್ಕೆ ಮಾರ್ಪಾಡಾಗ್ಬಿಡುತ್ತೆ. ಆ ಒಂದು ರೂಪದಿಂದ ಮಾರ್ಪಾಡನ್ನು ಆಗಿರೋದನ್ನು ಸಿಗುವ ರೂಪಕ್ಕೆ ಮಾಡುವಂತಹ ಒಂದು ಕೆಲಸವನ್ನು ಈ ಸೂಕ್ಷ್ಮಾಣುಜೀವಿಗಳು ಮಾಡ್ತಾ ಇದ್ದಾವೆ. ಈ ರೀತಿ ಇವು ಪೋಷಕಾಂಶಗಳ ನಿರ್ವಹಣೆಯ ಜೊತೆಗೆ ಈಗಾಗಲೇ ನಮಗೆ ಗೊತ್ತು, ದಿನಾ ಬೆಳಗಾದರೆ ನಮ್ಮ ಮನೆಗಳಲ್ಲಿ ಎಷ್ಟೊಂದು ತ್ಯಾಜ್ಯ ಬರುತ್ತೆ. ಕೃಷಿ ಭೂಮಿಯಲ್ಲಿ ನೋಡ್ತೇವೆ, ಮನೆಗಳಲ್ಲಿ ನಾವು ಹಸುಕರು ಸಾಕುವಾಗ ಬರುವಂತಹ ಸಾಗಾಣಿಕೆ ಮನೆಗಳಿಂದ ಬರುವಂತಹ ಒಂದು ತ್ಯಾಜ್ಯಗಳನ್ನ ನೋಡ್ತೇವೆ. ಸಾಕಷ್ಟು ತ್ಯಾಜ್ಯಗಳು ನಮ್ಮಲ್ಲಿ ಉತ್ಪಾದನೆ ಆಗುತ್ತೆ. ಆ ತ್ಯಾಜ್ಯಗಳನ್ನ ಒಂದು ಗೊಬ್ಬರವಾಗಿ ಪರಿವರ್ತನೆ ಮಾಡುವಲ್ಲಿ ಕೂಡ ಈ ನಮ್ಮ ಸೂಕ್ಷ್ಮಾಣುಜೀವಿಗಳು ಮಹತ್ವದ ಪಾತ್ರವನ್ನು ವಹಿಸ್ತಿದ್ದಾವೆ. ಹೀಗೆ ಒಂದು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಾವೆ. ಇನ್ನೊಂದು ತಾವು ಏನ್ ಮಾಡ್ತಿದ್ದಾವೆ ಅಂತಂದ್ರೆ ಈ ಒಂದು ಏನು ತ್ಯಾಜ್ಯಗಳನ್ನ ಪರಿವರ್ತನೆ ಮಾಡಿ ಒಂದು ಪೋಷಕಾಂಶ ಭರಿತ ಒಂದು ಆರೋಗ್ಯಕರ ಒಂದು ಗೊಬ್ಬರವನ್ನು ನಮಗೆ ಕೊಡುತ್ತಿದ್ದಾವೆ. ಅದರ ಜೊತೆಗೆ ಬರೀ ಪೋಷಕಾಂಶ ಅಲ್ಲದೆ ಕೀಟ ಮತ್ತು ರೋಗಗಳ ನಿರ್ವಹಣೆಯಲ್ಲೂ ಕೂಡ ಈ ನಮ್ಮ ಸೂಕ್ಷ್ಮಾಣುಜೀವಿಗಳು ಸಾಕಷ್ಟು ಕೆಲಸಗಳನ್ನ ಮಾಡ್ತಿದ್ದಾವೆ. ಹಾಗಾಗಿ ಈ ಸೂಕ್ಷ್ಮಾಣುಜೀವಿಗಳನ್ನ ಸೇರಿಸೋದ್ರಿಂದ ನಮಗೆ ಸಾಕಷ್ಟು ಉಪಯೋಗಗಳಿದ್ದಾವೆ. ಏನಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದಾಗ, ಉದಾಹರಣೆಗೆ ನಾವು ಯೂರಿಯಾ ಹಾಕ್ತೀವಿ, ಯೂರಿಯಾ ಹಾಕಿದಾಗ ಏನಾಗುತ್ತೆ ಅಂದರೆ ಯೂರಿಯಾ ನಾವು ಏನಕ್ಕೆ ಹಾಕ್ತಿದ್ದೀವಿ, ಸಾರಜನಕ ಪೂರೈಸೋದಕ್ಕೆ ಹಾಕ್ತಿದ್ದೀವಿ. ಅದೇನು ಕೆಲಸ ಮಾಡುತ್ತೆ, ಸಾರಜನಕ ಮಾತ್ರ ಪೂರೈಸುತ್ತೆ. 25 kg ಹಾಕ್ತೀರಾ, 50 kg ಹಾಕ್ತೀರಾ, ಅದು ಅದಷ್ಟೇ ಇರುತ್ತೆ. ಮತ್ತು ನೀವು ಹಾಕಿದ ಎಲ್ಲ ಸಾರಜನಕ ಯೂರಿಯಾನು ಕೂಡ ಗಿಡಗಳಿಗೆ ಸಿಗಲ್ಲ, ಅದು ಹಾವಿಯಾಗಿ ಹೋಗುತ್ತೆ, ನೀರಿನಲ್ಲಿ ಕೊಚ್ಕೊಂಡು ಹೋಗುತ್ತೆ. ಹಾಗಾಗಿ ಗಿಡಗಳಿಗೆ ಸಿಗುವ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ. ಅದೇ ನಾವು ಜೈವಿಕ ಗೊಬ್ಬರದ ವಿಷಯಕ್ಕೆ ಬಂದಾಗ, ಯಾವುದೇ ಒಂದು ಸೂಕ್ಷ್ಮಾಣುಜೀವಿನ ಜೈವಿಕ ಗೊಬ್ಬರವಾಗಿ ಭೂಮಿಗೆ ಸೇರಿಸಿದಾಗ ಅದರ ಸಂಖ್ಯೆ ವೃದ್ಧಿಗೊಳ್ತವೆ. ಸಂಖ್ಯೆ ಜಾಸ್ತಿ ಆಗ್ತಿದ್ದಾಗ ಅದರ ಕೆಲಸ ಮಾಡುವ ಒಂದು ಪ್ರವೃತ್ತಿ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಜೊತೆಗೆ ಈ ಸೂಕ್ಷ್ಮಾಣುಜೀವಿಗಳು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡ್ತಿದ್ದಾವೆ, ತ್ಯಾಜ್ಯಗಳನ್ನ ಕೊಳಿಸಿ ಗೊಬ್ಬರವಾಗಿ ಕೂಡ ಮಾಡ್ತಿದ್ದಾವೆ, ರೋಗ ಮತ್ತು ಕೀಟಗಳನ್ನ ನಿರ್ವಹಣೆ ಮಾಡ್ತಿದ್ದಾವೆ, ಬೆಳೆಗಳಲ್ಲಿ ಬರದಾಗೆ ತಡೆಗೊಡ್ತವೆ, ಗಿಡಗಳಿಗೆ ರೋಗ ನಿರೋಧಕತೆ ಶಕ್ತಿಯನ್ನು ಕೊಡ್ತಿದ್ದಾವೆ. ಇಷ್ಟೊಂದು ಕೆಲಸ ಒಂದು ಸೂಕ್ಷ್ಮಾಣುಜೀವಿ ಮಾಡ್ತಿದೆ. ಅದೇ ಒಂದು ರಾಸಾಯನಿಕ ಗೊಬ್ಬರ ಹಾಕಿದ ಒಂದು ಕೆಲಸ ಮಾಡೋದ್ರ ಜೊತೆಗೆ ಎಷ್ಟೊಂದು ಅದು ನಮಗೆ ಸಿಗದ ರೂಪಕ್ಕೆ ಹೋಗ್ತಾ ಇದೆ. ಹಾಗಾಗಿ ಜೈವಿಕ ಗೊಬ್ಬರಗಳು ಸಾಕಷ್ಟು ರಾಸಾಯನಿಕ ಗೊಬ್ಬರಗಳಿಗೆ ಹೋಲಿಸಿದಾಗ ಹೆಚ್ಚಿನ ಒಂದು ಉಪಯೋಗಗಳನ್ನ ಹೊಂದಿವೆ. ಜೊತೆಗೆ ಏನಾಗುತ್ತೆ ಅಂತಂದ್ರೆ ಸೂಕ್ಷ್ಮಾಣುಜೀವಿಗಳ ಹಾಕುವಂಥ ಒಂದು ಪ್ರಮಾಣ ಕೂಡ ಕಡಿಮೆ, ಮತ್ತು ಇದರ ಒಂದು ದರ ಕೂಡ ಕಡಿಮೆ ಇರುತ್ತೆ. ಇದು ಒಂದು ಮುಖ್ಯವಾದ ವಿಷಯ. ಇದರ ಜೊತೆಗೆ ನಾವು ಏನು ಮಾಡಬೇಕು ಅಂತಂದರೆ, ಯಾವೆಲ್ಲ ರೀತಿಯಲ್ಲಿ ಸೂಕ್ಷ್ಮಾಣುಜೀವಿಗಳು ಇರ್ತವೆ, ಯಾವ ಯಾವ ರೀತಿಯಲ್ಲಿ ಯಾವ ಯಾವ ವಿಧದಲ್ಲಿ ಗೊಬ್ಬರಗಳು ಸಿಗ್ತವೆ ಅಂದರೆ, ಒಂದು ದ್ರವ ರೂಪದ ಜೈವಿಕ ಗೊಬ್ಬರಗಳು, ಪುಡಿ ರೂಪದ ಜೈವಿಕ ಗೊಬ್ಬರಗಳು, ಈಗ ನಾವು ಮಾರ್ಕೆಟಲ್ಲಿ ನೋಡ್ಬೋದು ಹರಳು ರೂಪದ ಜೈವಿಕ ಗೊಬ್ಬರಗಳು, ನೀವು ಯೂರಿಯಾ ಹೆಂಗೆ ತಗೊಳ್ತೀರಾ ಅದೇ ಥರ ಹರಳು ರೂಪದ ಜೈವಿಕ ಗೊಬ್ಬರಗಳು ಸಿಗ್ತಿದ್ದಾವೆ. ಇತ್ತೀಚೆಗಂತೂ ಮಾರ್ಕೆಟಲ್ಲಿ ನೀವು ಟ್ಯಾಬ್ಲೆಟ್ ಫಾರ್ಮ್ಸ್ನ ಕೂಡ ನೋಡ್ಬೋದು. ಹಾಗಾಗಿ ಈ ಮಾತ್ರೆ ರೂಪದಲ್ಲೂ ಕೂಡ ಸಿಗ್ತಾ ಇರೋದ್ರಿಂದ ಈ ನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕುಂಡಗಳಲ್ಲಿ ಪಾಟ್ಗಳಲ್ಲಿ ಅವರು ಎಲ್ಲಿ ಗಿಡಗಳನ್ನ ಬೆಳೀತಾರೆ ಅವರಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಒಂದು ಮಾತ್ರೆನ 1 liter ನೀರಲ್ಲಿ ಹಾಕಿ ಅದನ್ನು ಪಾಟ್ಗಳಿಗೆ ಸೇರಿಸೋದ್ರಿಂದ ಹೆಚ್ಚಿನ ಉಪಯೋಗ ಸಿಗುತ್ತೆ. ಯಾವ್ಯಾವ ರೀತಿಯಲ್ಲಿ ನಾವು ಭೂಮಿಗೆ ನಾವು ಸೇರಿಸ್ಬಹುದು, ಯಾವ್ಯಾವ ರೀತಿ ಸೇರಿಸ್ಬೇಕಂದ್ರೆ, ಈಗ ನಾನು ಹೇಳ್ದಂಗೆ ಪುಡಿ ರೂಪ ಬಂದಾಗ ನಾವು ಇದನ್ನ ಒಂದು ಬೀಜೋಪಚಾರದ ಮೂಲಕ ಸೇರಿಸ್ಬೋದು, ಮತ್ತೆ ಇದನ್ನ ಒಂದು ಬೇರುಪಚಾರ ಅಂತ ಹೇಳ್ತೀವಿ, ಬೇರುಪಚಾರದ ಮೂಲಕ ಇದನ್ನ ಸೇರಿಸ್ಬೋದು, ಮತ್ತೆ ಗೊಬ್ಬರದ ಜೊತೆ ಅದನ್ನ ಬೆರೆಸಿ ಅದನ್ನ ಡೈರೆಕ್ಟ್ ಆಗಿ ನಾವು ನೇರವಾಗಿ ಭೂಮಿಗೆ ಸೇರಿಸ್ಬೋದು, ಮತ್ತೆ ದ್ರವ ರೂಪದ ಜೈವಿಕ ಗೊಬ್ಬರಗಳನ್ನ ನೀವು ಏನು ನೀರಾವರಿಯ ಜೊತೆನೆ ಅದನ್ನ ಬಿಡ್ಬೋದು, ಅಥವಾ ಈಗ ಹನಿ ನೀರಾವರಿ ಪದ್ಧತಿ ಎಲ್ಲ ಒಂದು ಬೆಳೆಗಳಿಗೂ ಅಳವಡಿಸಿಕೊಂಡಿರೋದ್ರಿಂದ ಹನಿ ನೀರಾವರಿಯ ಮೂಲಕ ಕೂಡ ನಾವು ಈ ಒಂದು ದ್ರವ ರೂಪದ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸ್ಬೋದು. ಅದರ ಜೊತೆಗೆ ಇವುಗಳು ಈ ಕಾಂಪೋಸ್ಟ್ ಕಲ್ಚರ್ ಅಥವಾ ನಾವು ಏನು ತ್ಯಾಜ್ಯ ವಸ್ತುಗಳನ್ನ ಕಳಿಸುವಂತ ಸೂಕ್ಷ್ಮಾಣುಜೀವಿಗಳಿದ್ದಾವೆ, ಅವುಗಳನ್ನ ನಾವು ಯಾವುದ ರೈತರ ಒಂದು ಹೊಲದಲ್ಲೇ ಅವರು ಇದನ್ನ ವೃದ್ಧಿ ಮಾಡಿಕೊಂಡು ನಂತರ ಉಪಯೋಗಿಸ್ಬೋದು. ಅದು ಒಂದು ಮುಖ್ಯವಾದ ಉಪಯೋಗ. ಯಾಕೆ ಅಂದರೆ ಈಗ ನೀವು ರಾಸಾಯನಿಕಗಳನ್ನ ತಂದರೆ ನೀವು ಆ ಥರ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಜೈವಿಕ ಗೊಬ್ಬರಗಳ ವಿಷಯಕ್ಕೆ ಬಂದಾಗ ನೀವು 1 kg ಅಥವಾ 2 liter ಏನು ದ್ರವ ರೂಪ ಅಥವಾ ಪುಡಿ ರೂಪದ ಜೈವಿಕ ಗೊಬ್ಬರಗಳನ್ನ ತರ್ತೀರಾ, ಅವನ್ನ ನೀವು ಒಂದು ಡ್ರಮ್ಮಿನಲ್ಲಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಸೆಗಣಿ ಗಂಜಲವನ್ನು ಹಾಕಿ ಸಾಧ್ಯವಾದರೆ ಬೆಲ್ಲವನ್ನು ಕೂಡ ಹಾಕೋಬಹುದು. ಬೆಲ್ಲ ಅಥವಾ ಕಡಲೆ ಹಿಟ್ಟು, ದ್ವಿದಳ ಧಾನ್ಯದ ಹಿಟ್ಟು, ಯಾವುದಾದ್ರೂ ದ್ವಿದಳ ಧಾನ್ಯಗಳ ಹಿಟ್ಟನ್ನು ಹಾಕಿ ಹಾಕೋದ್ರಿಂದ ಅದಕ್ಕೆ ಪೋಷಕಾಂಶ ಸಿಕ್ಕಿ ಆ ಒಂದು 200 liter ನೀರಿನಲ್ಲೂ ಇದು ವೃದ್ಧಿಗೊಳ್ಳುತ್ತೆ. ಹಾಗಾಗಿ ಅದನ್ನು ಹೆಚ್ಚಾಗಿರುವಂತಹ ಒಂದು ಜೈವಿಕ ಗೊಬ್ಬರಗಳನ್ನ ನೀವು ಎಲ್ಲ ಗಿಡಗಳಿಗೂ ಕೂಡ ಉಪಯೋಗಿಸ್ಬೋದು. ಇತ್ತೀಚೆಗಂತೂ ತೋಟಗಾರಿಕೆ ಬೆಳೆಗಳನ್ನ ಎಲ್ಲಾ ರೈತರು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಅಡಿಕೆ ಕಾಣಿಸುತ್ತೆ, ತೆಂಗು ಕಾಣಿಸುತ್ತೆ, ಮತ್ತೆ ಈ ಬಾಳೆ ಅಂತೂ ಸಾಮಾನ್ಯವಾಗಿ ಬೆಳೀತಾನೆ ಇರ್ತಾರೆ. ಅದರಲ್ಲೂ ಸಾವಯವ ಬಾಳೆ ಅಂದ್ರೆ ಸ್ವಲ್ಪ ಜಾಸ್ತಿನೇ ದರ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಅಂತ ಒಂದು ಬೆಳೆಯನ್ನ ಬೆಳೆಯುತ್ತಿರುವ ಪದ್ಧತಿ ಅಡಿಯಲ್ಲಿ ಈ ಜೈವಿಕ ಗೊಬ್ಬರಗಳನ್ನ ಅವರಿಗೆ ಅನುಕೂಲವಾದ ರೀತಿಯಲ್ಲಿ ಅವರು ಪುಡಿ ರೂಪದಾದ್ರೂ ತಗೊಂಡು ಗೊಬ್ಬರ ಜೊತೆ ಮಿಕ್ಸ್ ಮಾಡಾದ್ರೂ ಹಾಕೋಬಹುದು ಬೆರೆಸಿ, ಇಲ್ಲ ಅಂದ್ರೆ ದ್ರವ ರೂಪದ ಗೊಬ್ಬರಗಳನ್ನ ತಗೊಂಡು ನೀರಿನಲ್ಲಿ ಅದನ್ನ ಬೆರೆಸಿ ಎಲ್ಲ ಗಿಡಗಳಿಗೂ ಅವರು ಡ್ರೆಂಚ್ ಮಾಡಬಹುದು. ಈ ರೀತಿ ಎಲ್ಲಾ ವಿಧದಲ್ಲೂ ಉಪಯೋಗಿಸ್ಬೋದು. ಈಗ ಭತ್ತದ ನಾಟಿ ಸಮಯ. ಭತ್ತದ ನಾಟಿಗೆ ನಾವು ಹೇಳ್ತೀವಿ ಭತ್ತದಲ್ಲಿ ಬೀಜೋಪಚಾರ ಮಾಡಿ ಹಾಕಿ. ಈ ರೀತಿ ಹಾಕೋದ್ರಿಂದ ಪೋಷಕಾಂಶ ಜೊತೆಗೆ ರೋಗ ನಿರೋಧಕತೆ ಶಕ್ತಿಯನ್ನೆಲ್ಲನ್ನು ಗಿಡಗಳಲ್ಲಿ ವೃದ್ಧಿಗೊಳಿಸೋದ್ರಿಂದ ಬರುವಂತಹ ಒಂದು ರೋಗಗಳನ್ನಾಗ್ಲಿ ಎಲ್ಲವನ್ನು ತಡೆಗಟ್ಟಿ ಒಂದು ಗಿಡಗಳನ್ನ ಚೆನ್ನಾಗಿ ಬೆಳೆಯೋದಕ್ಕೆ ಇಳುವರಿ ಜಾಸ್ತಿ ಆಗೋದಕ್ಕೆ ಕೆಲಸ ಮಾಡ್ತವೆ. ಈ ಬೀಜೋಪಚಾರ ಮಾಡೋದು ಮರ್ತೋದ್ರಿ, ಹಾಕಕ್ಕಾಗಿಲ್ಲ, ಸಸಿ ಮಡಿಗೆ ಹಾಕಿದ್ರಿ, ಆ ನಂತರ ನೀವು ಮರ್ತೋಯ್ತಲ್ಲ ಹಾಕಿಲ್ಲ ಅಂತ ಏನು ಬೇಜಾರು ಮಾಡ್ಕೊಳ್ಳೋದು ಏನಿಲ್ಲ. ಅದರಲ್ಲಿ ಇಮಿಡಿಯೇಟ್ ಆಗಿ ನೀವು ನಂತರನೇ ಹಿಂದೆನೆ ನೀವು ಬೇಕಿದ್ರೆ ಗೊಬ್ಬರ ಜೊತೆ ಮಣ್ಣಿಗೆ ಮಿಕ್ಸ್ ಮಾಡಬಹುದು. ಇಲ್ಲವಾದ್ರೆ ಏನಾಗುತ್ತೆ ಅಂತಂದ್ರೆ ನೀವು ಸಸಿ ಮಡಿಯಿಂದ ತೆಗೆದು ಮುಖ್ಯ ಗದ್ದೆಗೆ ನಾಟಿ ಮಾಡೋ ಸಮಯದಲ್ಲಿ ಕೂಡ ಬೇರುಗಳನ್ನ ಈ ಒಂದು ದ್ರವ ರೂಪ ಅಥವಾ ಪುಡಿ ರೂಪದ ಒಂದು ಜೈವಿಕ ಗೊಬ್ಬರದಲ್ಲಿ ಹದ್ದಿ 20-30 ನಿಮಿಷ ಹದ್ದಿ ನಂತರ ನಾಟಿ ಮಾಡೋದ್ರಿಂದ ಹೆಚ್ಚಿನ ಉಪಯೋಗ ಇರುತ್ತೆ. ಈ ರೀತಿ ಸಾಕಷ್ಟು ವಿಧದಲ್ಲಿ ನಾವು ಇವುಗಳನ್ನ ಉಪಯೋಗಿಸ್ಕೊಳ್ತಾ ಬರಬಹುದು. ಇನ್ನು ನೀವು ಗುಣಮಟ್ಟ ಕೇಳಿದ್ರೆ, ಏನು ಗುಣಮಟ್ಟ, ಇದು ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ದಂಧೆ ತರ ಆಗಿದೆ. ಯಾಕಂದ್ರೆ ಇತ್ತೀಚೆಗೆ ಏನು ಮೆಡಿಕಲ್ ಶಾಪ್ಗಳು ಬಂದಿದಾವೋ ಅದೇ ರೀತಿ ಜೈವಿಕ ಗೊಬ್ಬರಗಳಾಗ್ಲಿ ರಾಸಾಯನಿಕ ಗೊಬ್ಬರಗಳ ಅಂಗಡಿಗಳಾಗ್ಲಿ ಎಲ್ಲಾ ಒಂದು ಕಡೆನೂ ಇಲ್ಲಿ ಸಿಗ್ತಾ ಇದಾವೆ. ಆದ್ರೆ ಯಾವ ಗುಣಮಟ್ಟ ಸಿಗ್ತಿದೆ ಅನ್ನೋದು ಒಂದು ಮುಖ್ಯವಾದ ಪ್ರಶ್ನೆ. ಇಲ್ಲಿ ಸೂಕ್ಷ್ಮಾಣು ಜೀವಿಗಳು ಮೊದಲೇ ಕಣ್ಣಿಗೆ ಕಾಣಲ್ಲ, ಆದರೆ ಸಾಕಷ್ಟು ಕೆಲಸ ಮಾಡ್ತಿದ್ದಾವೆ. ಬೇರೆವಾದ್ರೆ ಕಣ್ಣಿಗೆ ಕಾಣಿಸ್ತಿದೆ, ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇರುತ್ತೆ. ಆದರೆ ಸೂಕ್ಷ್ಮಾಣು ಜೀವಿಗಳು ನಿಧಾನವಾಗಿ ಕೆಲಸ ಮಾಡ್ತಿರ್ತವೆ. ಡಿ ವಿ ಜಿ ಅವರು ಅಂದರೆ ನನಗೆ ತುಂಬ ಇಷ್ಟ ಆಗ್ತಾರೆ. ಡಿ ವಿ ಜಿ ಅವರು ಕಗ್ಗಗಳನ್ನ ನಾನು ನೆನೆಸ್ಕೊಳ್ಳುವಾಗ ಈ ನನ್ನ ಸೂಕ್ಷ್ಮಾಣು ಜೀವಿಗಳು ಎಷ್ಟು ಅಭಾರಿ ಆಗಬೇಕಾಗತ್ತೆ ಅಂದಾಗ ಅವ್ರದ್ದೊಂದು ಮಾತು ನೆನಪಾಗುತ್ತೆ. ಹಿಳೆಯಿಂದ ಮೊಳಕೆ ಒಗೆವಂತೂ ತಮಟೆಗಳಿಲ್ಲ, ಹಿಳೆಯಿಂದ ಮೊಳಕೆ ಬರ್ತಾ ಇದೆ ತಮಟೆಗಳಿಲ್ಲ, ಫಲಮಾಗುವಂತೂ ತುತ್ತೂರಿ ದನಿ ಇಲ್ಲ. ಬೆಳೆದಂತ ಬೆಳೆಗಳೆಲ್ಲ ಫಲ ಕೊಡ್ತಾ ಇದಾವೆ, ಯಾವು ನಾನು ಬಿಡ್ತಿದ್ದೀನಿ ಅಂತ ತುತ್ತೂರಿದನಿ ಇಲ್ಲ. ಬೆಳಕೀವ ಸೂರ್ಯ ಚಂದ್ರರದೊಂದೂ ಸದ್ದಿಲ್ಲ. ಬೆಳಗ್ಗೆ ಆದ್ರೆ ಸೂರ್ಯ ಬರ್ತಾನೆ, ಚಂದ್ರ ಬರ್ತಿದ್ದಾನೆ, ನಾನು ಬಂದೆ ನನ್ನಿಂದ ನಿಮಗೆ ಅಂತ ಅವ್ರು ಹೇಳ್ಕೊತಾ ಇಲ್ಲ. ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ನಾವು ಮಾತ್ರ ಒಂದು ಸಣ್ಣ ಕೆಲಸ ಮಾಡಿ ದೊಡ್ಡದಾಗಿ ಮಾಡಿದ್ವಿ ಅಂತೀವಿ. ಈ ಒಂದು ಮಾತು ನನ್ನ ಸೂಕ್ಷ್ಮಾಣು ಜೀವಿಗಳಿಗೆ ನಾನು ತುಂಬಾ ಅದನ್ನ ಉಪಯೋಗಿಸ್ಕೊಳ್ತೀನಿ. ಯಾಕಂದ್ರೆ ಈ ಸೂಕ್ಷ್ಮಾಣು ಜೀವಿಗಳು ಅಷ್ಟೇ ತಮ್ಮ ಕೆಲಸಗಳನ್ನ ತಾವು ಮಾಡ್ತಾನೆ ಇದ್ದಾವೆ. ಯಾವುದೇ ಒಂದು ಕಾರಣಕ್ಕೆ ಅವನು ಏನಾದರೂ ಪ್ರತಿಫಲನ ಬಯಸ್ತಾ ಇಲ್ಲ. ಈ ಒಂದು ಪ್ರಪಂಚ ಅನ್ನೋದು ಯಾವಾಗ ಸೃಷ್ಟಿ ಆಯ್ತೋ ಅವಾಗಿಂದನೂ ಸೂಕ್ಷ್ಮಾಣು ಜೀವಿಗಳು ಪ್ರಾರಂಭವಾಗಿರೋದು. ಇಷ್ಟೊಂದು ಕೆಲಸ ನಾನು ಆಗಲೇ ಹೇಳಿದೆ, ಯಾವ ವಿಜ್ಞಾನಿ ಆಗಲಿ ಯಾವುದೇ ಮೇಧಾವಿ ಆಗಲಿ ಏನೋ ನಮ್ಮ ಒಂದು ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಭೂಮಿಗೆ ಸೇರಿಸೋದಕ್ಕೆ ನಮ್ಮಿಂದ ಯಾರಿಂದನೂ ಸಾಧ್ಯ ಇಲ್ಲ. ಆದರೆ ಈ ಒಂದು ಸೂಕ್ಷ್ಮಾಣು ಜೀವಿಗಳು ಆ ಕೆಲಸವನ್ನು ಮಾಡ್ತಿದ್ದಾವೆ. ಹಾಗಾಗಿ ನಾವು ಅದಕ್ಕೆ ಅಭಾರಿಯಾಗಿರ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ನಾನು ಈ ಥರ ಈ ಒಂದು ಪ್ರಕೃತಿ ತತ್ವವಾಗಿ ಬಂದಿರುವಂತಹ ಸೂರ್ಯ ಚಂದ್ರ ಮಣ್ಣು ಭೂಮಿಗೆ ನಾನು ಹೋಲಿಸ್ಕೋತಾ ಇದ್ದೀನಿ. ಇದ್ರ ಗುಣಮಟ್ಟ ಇಮ್ಮಿಡಿಯೇಟ್ ಆಗಿ ಯಾಕೆ ನಮಗೆ ಸಿಗಲ್ಲ ಅಂತ, ಇವು ನಿಧಾನಗತಿಯಲ್ಲಿ ಕೆಲಸ ಮಾಡ್ತಿರ್ತವೆ. ಒಂದು ವಿಷಯನ ಇದನ್ನು ಹೋಲಿಸ್ಬೇಕು ಅಂತಂದ್ರೆ, ಈಗ ನಮ್ಗೆ ಹುಷಾರಿಲ್ಲ ಜ್ವರ ಬಂತು ಅಂದ್ರೆ ನಾವು ಇಂಗ್ಲಿಷ್ ಮೆಡಿಸಿನ್ ತಗೊಂಡ್ರೆ ಬೇಗ ಹೋಗ್ಬಿಡುತ್ತೆ. ಆದ್ರೆ ಕಷಾಯ ಕುಡಿದ್ರೆ ಅಮ್ಮ ಅಜ್ಜಿಯಂದಿರು ಮಾಡಿದಂತ ಕಷಾಯ ಕುಡಿದ್ರೆ ನಿಧಾನವಾಗಿ ಹೋದ್ರು ಕೂಡ ಮತ್ತೆ ನಿಮಗೆ ಜ್ವರ ಬರೋದು ತುಂಬಾ ನಿಧಾನ, ತಕ್ಷಣ ತಕ್ಷಣಕ್ಕೆ ನಮಗ್ ಬರಲ್ಲ. ಅದೇ ನಾವು ಒಂದು ಕೆಮಿಕಲ್ದು ಏನು ಮಾತ್ರೆಗಳನ್ನ ತಗೊಳ್ತೀವಿ ಒಂದ್ 4 ಗಂಟೆ ಆದ್ಮೇಲೆ ಮತ್ತೆ ಜ್ವರ ಮೈಯಲ್ಲಿ ಬೆವರ್ತೀವಿ ಮತ್ತೆ ಜ್ವರ ಶುರು ಆಗಿರುತ್ತೆ. ಈ ರೀತಿನ ನೀವು ನೋಡಿರ್ಬೋದು. ಅಂದ್ರೆ ತಕ್ಷಣಕ್ಕೆ ನಿಮಗೆ ಅದರಿಂದ ಮುಕ್ತಿ ಸಿಗ್ತಿದೆ ಅಂತ ಅನ್ನಿಸ್ಬೋದೆ ಹೊರತು ನಿಮ್ಮ ಒಂದು ದೇಹದಲ್ಲಿ ಒಂದು ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ಬೇಕಂದ್ರೆ ನಾವು ಈ ಒಂದು ಕಷಾಯ ಅಥವಾ ಏನು ನಮಗೆ ಆಯುರ್ವೇದಿಕ ಅಥವಾ ಗಿಡಮೂಲಿಕೆಗಳಿಂದ ಮಾಡುವಂಥದ್ರಲ್ಲಿ ನಮಗೆ ಹೆಚ್ಚಿನ ಒಂದು ಉಪಯೋಗ ಇದೆಯೋ ಅದೇ ಥರ ಈ ಜೈವಿಕ ಗೊಬ್ಬರಗಳು ನೋಡೋದಕ್ಕೆ ಮಾಡೋ ಕೆಲಸ ನಿಧಾನವಾದರೂ ಕೂಡ ಆ ಒಂದು ಪ್ರತಿಫಲನ ನಾವು ಮಾತ್ರ ಅಲ್ಲ ನಮ್ಮ ಮುಂದಿನ ಪೀಳಿಗೆವರೆಗೂ ಅದು ಕೊಂಡೋಗುತ್ತೆ. ಇವನ್ನ ಬಿಸಿಲಲ್ಲಿ ಇಡಬಾರ್ದು, ನಾವು ನೇರವಾಗಿ ಏನು ಅಂಗಡಿಯಿಂದ ತರ್ತೀವಿ ಅದನ್ನ ಬಿಸಿಲಲ್ಲಿ ಇಡೋದು ಬೇಡ, ಸ್ವಲ್ಪ ನೆರಳಿನ ಜಾಗದಲ್ಲಿ ಇಡಬೇಕಾಗತ್ತೆ. ಆದ್ರೂ ಗುಣಮಟ್ಟನ ಹೇಗೆ ನೋಡೋದು ಅಂದ್ರೆ ನಮಗೆ ಕಣ್ಣಲ್ಲಿ ಕಾಣಿಸಲ್ಲ, ಆದ್ರೆ ನೀವು ಒಂದು ಉಪಯೋಗಿಸಿದಾಗ ಮತ್ತೆ ನಾನು ಹೇಳಿದೆ ಅವಾಗಲೇ ನಾವು ಗದ್ದೆಗಳಲ್ಲಿ ಜಮೀನುಗಳಲ್ಲಿ ಏನು ಮಲ್ಟಿಪ್ಲಿಕೇಶನ್ ಅಂತ ಮಾಡ್ಕೋತೀವಲ್ಲ ಜಾಸ್ತಿ ಮಾಡೋದಕ್ಕೆ, ಆ ಟೈಮಲ್ಲಿ ಅದರ ಮೇಲೆ ನಾವು ಬೆಳವಣಿಗೆನ ನೋಡ್ಬೋದು. ಒಂದು ತಿಳಿ ಒಂದು ರೂಪದಲ್ಲಿ ಮಜ್ಜಿಗೆಯಲ್ಲಿ ತಿಳಿ ಥರ ಅಲ್ಲಿ ಬೆಳವಣಿಗೆ ಆಗಿರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ, ನಮ್ಮ ಭಾರತೀಯ ಗುಣಮಟ್ಟ ಸಂಸ್ಥೆಯವರು ಇಷ್ಟೇ ಇರಬೇಕು ಅಂದ್ರೆ, ಒಂದು ಆರ್ಗ್ಯಾನಿಸಮು ಅಂತಂದ್ರೆ ಒಂದು ಜೈವಿಕ ಗೊಬ್ಬರ ಅಂದ್ರೆ ಒಂದು ಗ್ರಾಮ್ ಅಥವಾ ಒಂದು ಎಂಎಲ್ಎ ಅಂದ್ರೆ ರವ ರೂಪಕ್ಕೆ ತಗೋತೀವಿ, ಅದರಲ್ಲಿ ದಶಕೋಟಿಯಷ್ಟು 10^7 ಅಷ್ಟು ಒಂದು ಗ್ರಾಮ್ಗೆ ಅಷ್ಟು ಕೋಟಿಯಷ್ಟು ದಶಕೋಟಿಯಷ್ಟು ಸೂಕ್ಷ್ಮಾಣುಜೀವಿಗಳು ಇರಬೇಕು. ಆ ಸೂಕ್ಷ್ಮಾಣುಜೀವಿಗಳೇನು ಭೂಮಿಗೆ ಸೇರಿಸಿದ ತಕ್ಷಣ ಇನ್ನೂ ಜಾಸ್ತಿ ಆಗೋದ್ರಿಂದ ದಶಕೋಟಿಗಳು ಇನ್ನಷ್ಟು ಕೋಟಿ ಕೋಟಿಗಳ ಆಗಿ ಭೂಮಿಯಲ್ಲಿ ಅವರು ತಮ್ಮ ಕೆಲಸಗಳನ್ನ ಮಾಡ್ತವೆ. ಈ ರೀತಿ ಒಂದು ಭಾರತೀಯ ಗುಣಸಂಸ್ಥೆ ಮತ್ತೆ ರಸಗೊಬ್ಬರ ನಿಯಂತ್ರಣ ಕಾಯ್ದೆ ಬಂದಿದೆ, ಆ ಒಂದು ಪ್ರಕಾರ ಏನು ಅವರು ಒಂದು ಗುಣಮಟ್ಟನ ನಿರ್ಧಾರ ಮಾಡಿದಾರೋ ಆ ಒಂದು ನಿರ್ಧಾರ ಆಧಾರಿತದ ಮೇಲೆ ನಾವು ಅವರು ಈ ಪ್ರೈವೇಟ್ ಡೀಲರ್ಸ್ಗಳಾಗಲಿ ಅಥವಾ ಮ್ಯಾನುಫ್ಯಾಕ್ಚರರ್ಸ್ ಏನು ಮಾರುಕಟ್ಟೆ ಮಾಡೋರಾಗಲಿ ಎಲ್ಲರೂ ಕೂಡ ಈ ಒಂದು ಗುಣಮಟ್ಟನ ಮೇಂಟೈನ್ ಮಾಡಲೇಬೇಕಾಗತ್ತೆ. ಮೇಡಮ್, ಈಗ ಜೈವಿಕ ಗೊಬ್ಬರ ಮತ್ತೆ ಅದರ ಉಪಯೋಗ ಏನು ಮತ್ತೆ ಅದರ ಗುಣಮಟ್ಟ ಹೇಗೆ ಕಾಪಾಡ್ಕೊಳ್ಳೋದು ಅದನ್ನೆಲ್ಲ ಮಂಕುತಿಮ್ಮನ ಕಗ್ಗದ ಉದಾಹರಣೆಯೊಂದಿಗೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ಈಗ ಈ ಸಾವಯವ ಕೃಷಿಯಲ್ಲಿ ಈ ಜೈವಿಕ ಗೊಬ್ಬರದ ಮಹತ್ವ ಏನು ಅನ್ನೋದನ್ನ ದಯವಿಟ್ಟು ತಿಳಿಸಿ. ಈಗ ನಮ್ಮಲ್ಲಿ ಒಂದು ಉತ್ಪಾದನಾ ಘಟಕ ಇದೆ, ಹಾಗಾಗಿ ರೈತರು ತುಂಬ ಜನ ನಮ್ಮಲ್ಲಿ ಬರ್ತಿರ್ತಾರೆ. ಅವ್ರು ಬರುವಾಗ ಹೇಳ್ತಿರ್ತಾರೆ, ಮೇಡಮ್ ನಾವು ಸಾವಯವ ಕೃಷಿ ಪದ್ಧತಿಯಲ್ಲೇ ಮಾಡೋದು, ನಮಗೆ ಸಾವಯವ ಕೃಷಿ ಪದ್ಧತಿಗೆ ಏನು ಸೂಕ್ತವಾದ ಜೈವಿಕ ಗೊಬ್ಬರಗಳನ್ನ ಕೊಡಿ ಮೇಡಮ್, ನಮ್ಗೆ ಯಾವ ರಾಸಾಯನಿಕಗಳು ಬೇಡ, ಈ ರೀತಿ ಬರುವಂತಹ ರೈತರು ತುಂಬ ಜನ ಇದ್ದಾರೆ. ಸಾವಯವ ಕೃಷಿ ಪದ್ಧತಿಯಲ್ಲಿ ಜೈವಿಕ ಗೊಬ್ಬರಗಳದ್ದು ಒಂದು ಅವಿಭಾಜ್ಯ ಅಂಗ, ಅದ್ರ ಜೊತೆಗೆ ಹಸಿರೆಲೆ ಗೊಬ್ಬರಗಳನ್ನ ಉಪಯೋಗಿಸ್ತಾರೆ ಮತ್ತೆ ಎರೆಹುಳು ಗೊಬ್ಬರಗಳನ್ನ ಉಪಯೋಗಿಸ್ತಾರೆ. ಈ ರೀತಿ ಬೇರೆ ಬೇರೆ ಒಂದು ಅಂಗಗಳಲ್ಲಿ ಈ ಜೈವಿಕ ಗೊಬ್ಬರಗಳು ಕೂಡ ಒಂದು ಸಾವಯವ ಕೃಷಿಯಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಈ ಸಾವಯವ ಕೃಷಿ ಅಂದ್ರೆ ಏನೆಲ್ಲ ಸಾವಯವ ಅಂಶಗಳಿದಾವೆ, ನಮ್ದು ವೇಸ್ಟ್ಗಳಾಗ್ಲಿ ತ್ಯಾಜ್ಯಗಳಾಗ್ಲಿ ಭೂಮಿಯಲ್ಲಿ ಬರುವಂತದನ್ನ ಮಣ್ಣಿಂದ ಮಣ್ಣಿಗೆ ಹಾಕೋದು, ಅಲ್ಲಿ ಏನು ನಮಗೆ ಸಿಕ್ಕಿದೆ ಅದನ್ನು ಈ ಸೂಕ್ಷ್ಮಾಣುಜೀವಿಗಳನ್ನ ಉಪಯೋಗಿಸ್ಕೊಂಡು ಕಳಿಸಿ ಗೊಬ್ಬರವಾಗಿ ಮಾರ್ಪಾಡು ಮಾಡಿ ಮತ್ತೆ ಅದೇ ಗೊಬ್ಬರವನ್ನು ಗಿಡಗಳಿಗೆ ಉಪಯೋಗಿಸೋದು ಸಾವಯವ ಕೃಷಿ ಪದ್ಧತಿಯಲ್ಲಿ ಒಂದು ವಿಧಾನ. ಅದರ ಜೊತೆಗೆ ನಾನು ಹೇಳಿದೆ, ಸಾವಯವ ಕೃಷಿ ಪದ್ಧತಿಯಲ್ಲಿ ಜೈವಿಕ ಗೊಬ್ಬರಗಳು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡ್ತವೆ, ಅದರ ಜೊತೆಗೆ ರೋಗ ನಿರೋಧಕತೆಗಳನ್ನು ಕೊಡೋದರಲ್ಲಿ ಇವುಗಳು ಪಾತ್ರವಹಿಸ್ತವೆ. ಇವಾಗ ನಮ್ಮಲ್ಲಿ ಮಂಡ್ಯದಲ್ಲಿ ನಾನು ಒಂದು ಉದಾಹರಣೆಗೆ ಹೇಳಬೇಕಂದ್ರೆ, ನಾನು ಮಂಡ್ಯ ಕೃಷಿ ಕಾಲೇಜಿನಲ್ಲಿ ನಾನು ನನ್ನ ಒಂದು ಡಿಗ್ರಿಯನ್ನು ಮುಗಿಸಿದ್ದು. ನಾನು ಡಿಗ್ರಿ ಮಾಡಬೇಕಾದ್ರೆ ಈ ಮಣ್ಣಿನಲ್ಲಿ ನಮ್ಮ ಒಂದು ಕೋರ್ಸ್ ಏನು ಸೂಕ್ಷ್ಮಾಣು ಜೀವಶಾಸ್ತ್ರ ಒಂದು ಕೋರ್ಸಲ್ಲಿ ನಾವು ಓದಬೇಕಾದ್ರೆ ಈ ಮಣ್ಣಿನ ತೆಗೆದುಕೊಂಡು ನಾವು ಅಲ್ಲಿ ವಿಶ್ಲೇಷಣೆ ಮಾಡ್ತೀವಿ, ಎಷ್ಟು ಸೂಕ್ಷ್ಮಾಣು ಜೀವಿ ಇತ್ತು ಒಂದು ಗ್ರಾಮ್ನಲ್ಲಿ ಅಂತ. ಆ ರೀತಿ ಮಾಡೋ ಸಮಯದಲ್ಲಿ ನಮಗೆ ಲೆಕ್ಕವನ್ನೇ ಹಾಕದಷ್ಟು ಲೆಕ್ಕಕ್ಕೆ ಸಿಗದಷ್ಟು ಸೂಕ್ಷ್ಮಾಣು ಜೀವಿಗಳು ಆ ಒಂದು ನಾವು ಪೆಟ್ರಿಪ್ಲೇಟ್ ಅಂತ ಏನು ಹೇಳ್ತೀವಿ ನಾವು ಒಂದು ಪ್ರಯೋಗಾಲಯದಲ್ಲಿ ಮಾಡುವಾಗ ಕಾಣ್ತಾ ಇದ್ವಿ. ಇದು ಆಗಿದ್ದು 1999 ಮತ್ತು 2000 ಇಸವಿಯಲ್ಲಿ. ನಂತರ 13 ವರ್ಷಗಳ ನಂತರ ನಾನು ಡಿಗ್ರಿ ಮುಗಿಸಿ ಎಮ್ ಎಸ್ಸಿ ಮುಗಿಸಿ ಪಿ ಎಚ್ ಡಿ ಮಾಡಿ ಮತ್ತೆ ಇದೇ ಕಾಲೇಜಿಗೆ 2013 ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸಕ್ಕೆ ಸೇರಿಕೊಂಡಾಗ ನಾನು ಒಂದು ಟೀಚರಾಗಿ ನನ್ನ ವಿದ್ಯಾರ್ಥಿಗಳಿಗೆ ಇದೇ ಒಂದು ಪ್ರಾಕ್ಟಿಕಲ್ನ ಮಾಡಿಸ್ಬೇಕಾದ್ರೆ ಪ್ರಯೋಗನ ನನಗೆ ಕಂಡು ಬಂದಿದ್ದು ಸೂಕ್ಷ್ಮಾಣು ಜೀವಿಗಳನ್ನ ಈಗ ನಾನು ಎಣಿಸುವಷ್ಟು ಒಂದು ಸಂಖ್ಯೆಗೆ ಹಿಡಿದಿತ್ತು. ಅಷ್ಟೊಂದು ಯಾಕೆ ಇಷ್ಟು ಕಡಿಮೆ ಆಗಿದೆ ಅಂದ್ರೆ, ನಮ್ಮ ಒಂದು ಪದ್ಧತಿ ಏನು ಕೃಷಿ ಪದ್ಧತಿಗಳಿಂದ ಇದರಿಂದ ಏನಾದ್ರೂ ಪ್ರಾಬ್ಲಮ್ ಆಗ್ತಿದ್ಯಾ, ಅಥವಾ ನಾವು ಯಾಕೆ ಮಣ್ಣಿನ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ವಾ, ಮಣ್ಣಿಗೆ ಸಾವಯವ ಅಂಶನ ನಾವು ಆಗ್ತಾ ಇಲ್ವಾ, ಇವೆಲ್ಲವೂ ಇದಕ್ಕೆ ಒಂದೇ ಕಾರಣ ಅಂತ ಹೇಳೋದಕ್ಕಾಗಲ್ಲ, ನೂರಾರು ಕಾರಣಗಳಿದ್ದಾವೆ. ಆದರೂ ನಮ್ಗೇನು ಇವಾಗ ಫಲಿತಾಂಶ ಕಾಣ್ತಿರೋದು ಕಡಿಮೆ ಆಗಿದೆ. ಈಗ ನಮ್ಮ ಉದ್ದೇಶ ಏನು, ಜಾಸ್ತಿ ಮಾಡೋದು. ಹೇಗೆ ಜಾಸ್ತಿ ಮಾಡೋದು? ಜಾಸ್ತಿ ಮಾಡಬೇಕು ಅಂತಂದ್ರೆ ಈಗ ಈ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನ ಸಂಖ್ಯೆಯನ್ನ ಜಾಸ್ತಿ ಮಾಡಬೇಕು. ಒಂದು ಸಾವಯವ ಅಂಶ ಸೇರಿಸಿ ಮಣ್ಣಿನ ಆರೋಗ್ಯನ ಕಾಪಾಡ್ತಾ ಬರೋದು, ಇನ್ನೊಂದು ನಾವು ಅವನ್ನ ಯಾವ್ದು ಚೆನ್ನಾಗಿದ್ದಾವೆ ಅವನ್ನ ತಯಾರು ಮಾಡಿ ನಂತರ ಭೂಮಿಗೆ ಸೇರಿಸೋದು, ಆ ಒಂದು ಪದ್ಧತಿಯಲ್ಲಿ ಈ ಜೈವಿಕ ಗೊಬ್ಬರಗಳನ್ನ ಮಾಡಬೇಕು. ಜೊತೆಗೆ ನಾನು ಇದಕ್ಕಿಂತ ಮೊದಲು ಒಂದು ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಯಾಗಿ ಕೆಲಸ ಮಾಡಿದೆ. ನಾನು ಇದ್ದಿದ್ದು ಗುಣ ನಿಯಂತ್ರಣ ಒಂದು ಲ್ಯಾಬೊರೇಟ್ರಿಯಲ್ಲಿ. ಗುಣ ನಿಯಂತ್ರಣ ಒಂದು ವಿಭಾಗದಲ್ಲಿ ಕೆಲಸ ಮಾಡುವಾಗ ಸಾಕಷ್ಟು ನಿಯಂತ್ರಣವಿಲ್ಲದ ಗೊಬ್ಬರಗಳು ಅಲ್ಲಿ ಬರ್ತಾ ಇತ್ತು. ನಿಯಂತ್ರಣನ ಕಾಪಾಡೋದು ಹೇಗೆ ಅನ್ನೋದು ಕೂಡ ಒಂದು ಮುಖ್ಯವಾದ ಅಂಶ ಆಗಿತ್ತು. ಅದು ಮತ್ತು ಇದು ಎರಡೂ ವಿಷಯಗಳಿಂದ ಮತ್ತೆ ಇಲ್ಲಿ ನೋಡ್ತಾ ಇದ್ವಿ ಎಲ್ಲೆಲ್ಲಿ ಲಭ್ಯ ಇದೆ ಜೈವಿಕ ಗೊಬ್ಬರಗಳು. ಆ ಲಭ್ಯ ಇರೋ ಜೈವಿಕ ಗೊಬ್ಬರಗಳು ನಮ್ಮ ಮಂಡ್ಯದಲ್ಲಿ ಮೈಸೂರು ಚಾಮರಾಜನಗರ ಇಲ್ಲಿ ಯಾವ ಜಿಲ್ಲೆಯಲ್ಲೂ ಇರಲಿಲ್ಲ. ಹಾಗಾಗಿ ಆ ಒಂದು ಉದ್ದೇಶದಿಂದ ನಾವು ಇಲ್ಲಿ ಏನಾದರೂ ಮಾಡಿ ಒಂದು ಘಟಕನವನ್ನು ಪ್ರಾರಂಭ ಮಾಡಬೇಕು, ಅದರಿಂದ ರೈತರಿಗೆ ಕಡಿಮೆ ದರದಲ್ಲಿ ಕೊಡ್ತಾ ಬಂದರೆ ಜೈವಿಕ ಗೊಬ್ಬರಗಳನ್ನ ಅವ್ರು ಉಪಯೋಗಿಸಿದ್ರೆ ಮಣ್ಣಿನ ಆರೋಗ್ಯನ ಕಾಪಾಡೋದ್ರ ಜೊತೆಗೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನ ನಾವು ಭೂಮಿಯಲ್ಲಿ ಜಾಸ್ತಿ ಮಾಡ್ಬೋದು ಅಂತ ಹೇಳಿ ಈ ಒಂದು ಘಟಕನ ಪ್ರಾರಂಭ ಮಾಡಿದ್ವಿ. ಈಗ 2-3 ವರ್ಷದಿಂದ ಇದು ಘಟಕ ಚೆನ್ನಾಗಿ ನಡೀತಾ ಇದೆ. ಈಗ ರೈತರಿಗೆ ಇದ್ರ ಬಗ್ಗೆ ಸಾಕಷ್ಟು ಪ್ರಚಲಿತ ಆಗಿದೆ ಮತ್ತೆ ತುಂಬಾ ಜನ ರೈತರು ಅವರು ಒಂದು ಏನು ತಗೊಂಡೋಗಿ ಉಪಯೋಗಿಸಿದ ನಂತರ ಅದರಿಂದ ಬಂದಂತಹ ಒಂದು ಫಲಿತಾಂಶನ ಬಂದು ಹೇಳ್ಕೊಂಡು ಮತ್ತೆ ಮುಂದಿನ ಬೆಳೆಗೆ ಮೇಡಮ್ ಓಸರಿ ಬೆಳೆ ಚೆನ್ನಾಗಾಗಿತ್ತು ಈ ಬೆಳೆಗೂ ನಿಮ್ಮ ಜೈವಿಕ ಗೊಬ್ಬರಗಳನ್ನ ಕೊಡಿ ಅಂತ ಬರ್ತಿದ್ದಾರೆ. ಇದು ಪೋಷಕಾಂಶ ಅಲ್ಲದೆ ನಾವು ಸ್ವಲ್ಪ ರೋಗ ನಿರೋಧಕತೆಗೆ ನಾವು ಏನು ಶಿಲೀಂಧ್ರ ಮತ್ತೆ ದುಂಡಾಣು ಈ ಬ್ಯಾಕ್ಟೀರಿಯಾ ಮತ್ತೆ ಫಂಗಲ್ ಅಂತ ಏನ್ ಹೇಳ್ತೀವಿ ಅದರದ್ದು ಜೈವಿಕ ಪೀಡನಾಶಕಗಳನ್ನ ಕೂಡ ಕೊಡ್ತಿದ್ದೀವಿ. ಅದನ್ನ ಬಯೋ ಇನಾಕುಲೆಂಟ್ಸ್ ಅನ್ನೋ ರೂಪದಲ್ಲಿ ನಾವು ರೈತರಿಗೆ ಅದನ್ನ ಕೊಡ್ತಾ ಇದ್ದೀವಿ. ಬಯೋ ಇನಾಕುಲೆಂಟ್ಸ್ ಗಳನ್ನ ಅವರು ಉಪಯೋಗಿಸೋದ್ರಿಂದ ಈ ಒಂದು ಗಿಡಗಳ ಆರೋಗ್ಯವನ್ನ ಇಳುವರಿನ ಮತ್ತೆ ಮಣ್ಣಿನ ಆರೋಗ್ಯ ಇವೆಲ್ಲವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಇದು ಬಹು ಮುಖ್ಯದ ಪಾತ್ರವನ್ನ ವಹಿಸ್ತಾ ಇದೆ. ಹಾಗಾಗಿ ಇದು ನಾವೀಗ ಎರಡು ರೂಪದಲ್ಲಿ ಮಾಡ್ತಾ ಇದ್ದೀವಿ, ಒಂದು ಪುಡಿ ರೂಪದ ಜೈವಿಕ ಗೊಬ್ಬರ ಮತ್ತೆ ಇನ್ನೊಂದು ದ್ರವ ರೂಪದ ಜೈವಿಕ ಗೊಬ್ಬರ. ಪುಡಿ ರೂಪದ ಜೈವಿಕ ಗೊಬ್ಬರಗಳನ್ನ ನಾವು 1 ಕೆಜಿಗೆ 100 ರೂಪಾಯಿ ಹಂಗೆ ಕೊಡ್ತಾ ಇದ್ದೀವಿ. ಅದೇ ತರ ದ್ರವ ರೂಪದ ಜೈವಿಕ ಗೊಬ್ಬರನ 1 ಲೀಟರ್ಗೆ 200 ರೂಪಾಯಿ ಹಂಗೆ ಕೊಡ್ತಾ ಇದ್ದೀವಿ. ಮೇಡಮ್, ನೀವು ಇದಕ್ಕೆಲ್ಲ ಏನಾದ್ರೂ ರೈತರಿಂದ ಹಣ ತಗೊಳ್ತೀರಾ ಅಥವಾ ಅವರಿಗೆ ಹಾಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತೀರಾ? ಇಲ್ಲ ಇಲ್ಲ, ನಾವು ಅವ್ರ ಹತ್ರ ಅದೇ ಈ ಒಂದು ದರನ ಏನೋ ನಾವು ಒಂದು ಫಿಕ್ಸ್ ಮಾಡ್ಕೊಂಡಿದ್ದೀವಿ, 100 ರೂಪಾಯಿ ಮತ್ತೆ 200 ರೂಪಾಯಿ ಆ ಒಂದು ರೂಪದಲ್ಲಿ ಕೊಡ್ತಿದ್ದೀವಿ. ಇದು ಒಂದು ಮಿನಿಮಮ್ ಪ್ರೈಸ್. ಯಾವಾಗ್ಲೂ ನೋಡಿ, ರೈತರಿಗೆ ನಾವು ಫ್ರೀಯಾಗಿ ಏನು ಕೊಡಬಾರ್ದು. ಹಿರಿಯರು ಗೊತ್ತಿರುವಂತ ಮೇಧಾವಿಗಳು ಹೇಳ್ತಾರೆ, ಏನಾದ್ರೂ ಫ್ರೀಯಾಗಿ ಕೊಡೋದು ಮುಖ್ಯನೇ ಆಗಿದ್ರೆ ವಿದ್ಯೆನ ಕೊಡಿ, ಜ್ಞಾನನ ಕೊಡಿ, ಬೇರೆ ಏನು ಕೊಡಬೇಡಿ, ಸೋಮಾರಿಗಳಾಗ್ಬಿಡ್ತಾರೆ ಅಂತ. ಹಾಗಾಗಿ ಯಾವುದಕ್ಕೂ ಬೆಲೆ ಇದ್ದಾಗಷ್ಟೇ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಜಾಸ್ತಿ ಒಂದು ಆಸಕ್ತಿನ ತೋರಿಸಿ ಕಾಪಾಡ್ಕೊಳ್ತೀವಿ. ಯಾವಾಗ ಅದು ಫ್ರೀಯಾಗಿ ನಮಗೆ ಸಿಕ್ತಿದೆ ಅಂದ್ರೆ ಅದಕ್ಕೊಂದು ಇರಲ್ಲ, ಯಾವ್ದು ಸುಲಭವಾಗಿ ಸಿಕ್ಕಿದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ, ಅದ್ರ ಕಷ್ಟ ಏನು ಅಂತ ಗೊತ್ತಾಗ್ಬೇಕು. ಈಗ ಈ ಜೈವಿಕ ಗೊಬ್ಬರ ಅದನ್ನ ಉಪಯೋಗಿಸೋದು ಹೇಗೆ, ಅದ್ರ ಕುರಿತಾಗಿ ರೈತರಿಗೆ ಏನಾದ್ರೂ ಇಲ್ಲಿ ತರಬೇತಿ ಏನಾದ್ರೂ ಕೊಟ್ಟಿದ್ದೀರಾ ಮೇಡಮ್? ಈಗ ಇತ್ತೀಚೆಗೆ ಒಂದು ನಾವು ಜೈವಿಕ ಗೊಬ್ಬರಗಳನ್ನ ಈವನ್ನ ಏನು ರೈತರು ತಗೊಂಡೋಗಿ ನಾನು ಆಗ್ಲೇ ಹೇಳ್ದಂಗೆ ಒಂದು ಅವರ ಒಂದು ಜಮೀನಿನಲ್ಲಿ ಹೇಗೆ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಜಾಸ್ತಿ ಮಾಡಿಕೊಂಡು ಉಪಯೋಗಿಸ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ವಿ. ಅದೇ ರೀತಿ ನಾವು 5 ದಿನದ ಒಂದು ತರಬೇತಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ, ಎಲ್ಲ ರೈತರಿಗೂ ಪ್ರಚಲಿತವಾಗಿತ್ತು. ತುಂಬಾ ಜನ ರೈತರು ಅದಕ್ಕೆ ರಿಜಿಸ್ಟರ್ ಮಾಡಿಸಿದ್ರು, ತುಂಬಾ ಜನಕ್ಕೆ ಒಂದೇ ಸರಿ ಮಾಡೋಕ್ಕಾಗಲ್ಲ ಅಂತ ನಾವು ಈಗ ಹಂತ ಹಂತವಾಗಿ ಮಾಡ್ತಿದ್ದೀವಿ. ಆಸಕ್ತಿ ಉಳ್ಳ ರೈತರು ಬೇಕಿದ್ರೆ ಬಂದ್ರೆ ನಾವು ಹೇಳಿ ಕೊಡ್ತೇವೆ. ಮತ್ತೆ ನಮ್ಮಲ್ಲಿ ಬರೋ ಯಾವ ರೈತರಿಗೂ ನಾವು ಬಂದ ತಕ್ಷಣ ನಿಮ್ಗೆ ಏನ್ ಬೇಕು, ಅವರು ಮೇಡಮ್ ನಮ್ಗೆ ಟ್ರೆಕೊಡಮ ಕೊಡಿ, ಸುಡೋಮೋನಾಸ್ ಕೊಡಿ, ಅಥವಾ ನಂಗೆ ರೈಸೋಬಿಯಂ ಕೊಡಿ ಅಂದ್ರೆ ಹೌದಾ ಎಷ್ಟು ಬೇಕು ಅಂತ ಹೇಳಿ ಕಳ್ಸಲ್ಲ, ಅಷ್ಟೇ ಹೇಳಿ ಕೊಡಲ್ಲ. ಬಂದೆಲ್ಲ ರೈತರಿಗೂ ಯಾಕೆ ಉಪಯೋಗಿಸ್ತಿದ್ದೀರಾ, ಯಾವ ಬೆಳೆಗೆ ಬೇಕು, ನಿಮ್ಮ ಬೆಳೆ ಯಾವ ಹಂತದಲ್ಲಿದೆ, ಅವರೆಲ್ಲವನ್ನು ಅವರಿಂದ ನಾವು ಮಾಹಿತಿ ಪಡೆದು ಅದನ್ನ ಯಾವ ರೂಪದಲ್ಲಿ ಉಪಯೋಗಿಸಿ ಯಾವ ಸರಿಯಾಗಿ ಒಂದು ಮಾಹಿತಿನ ಕೊಟ್ಟೆ ಅವರಿಗೆ ನಾವು ಕಳಿಸೋದು. ನಾವಿಲ್ಲಿ ಸೇವಾ ರೂಪದಲ್ಲಿ ಘಟಕನ ನಡೆಸ್ತಿದ್ದೀವಿ ಹೊರತು ಯಾವುದೇ ಒಂದು ಬಿಸ್ನೆಸ್ ಮಾಡೆಲ್ ನಾವು ಮಾಡ್ತಾ ಇಲ್ಲ. ಹಾಗಾಗಿ ರೈತರಿಗೆ ಸಾಕಷ್ಟು ಅನುಕೂಲ ಆಗುವಂತ ಒಂದು ಕೆಲಸನ ನಾವು ಆದ್ರೂ ಮಾಡ್ತಾ ಇದ್ದೀವಿ ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯದಿಂದ. ಹಾಗಾಗಿ ಒಂದು ಇದರಲ್ಲಿ ನಮಗೆ ಒಂದು ತೃಪ್ತಿ ಕೂಡ ಇದೆ. ಕೊನೆ ಪಕ್ಷ ಯಾವುದೋ ಒಂದು ರೂಪದಲ್ಲಿ ನೀವು ನಾವು ಹೇಳ್ತಿರ್ತೀವಿ ನೀವು ಹೀಗೆ ಮಾಡಿ ಅಂತ ಹೇಳ್ತೀವಿ, ಹಾಗಿಲ್ವಾ ನಿಮ್ಗೆ ಹೆಂಗ್ ಅನುಕೂಲ ಹಂಗಾದ್ರೂ ಹಾಕಿ, ಒಟ್ಟು ಅದು ಭೂಮಿಗೆ ಸೇರ್ಬೇಕು. ಭೂಮಿಗೆ ಸೇರೋದ್ರಿಂದ ಅದು ಭೂಮಿಗೆ ಉಪಯೋಗ, ಭೂಮಿ ಚೆನ್ನಾಗಾಯ್ತು ಅಂದ್ರೆ ನಿಮ್ಗೆ ಅದು ಬಂದೇ ಬರುತ್ತೆ, ಅದರಿಂದ ಅನುಕೂಲ ಅನ್ನೋದು ನಮ್ಮ ಉದ್ದೇಶ. ಮಂಡ್ಯ ಅಂದ ತಕ್ಷಣ ಇಲ್ಲ ಕಬ್ಬು ಇಲ್ಲ ಭತ್ತ ನಮ್ ಕಣ್ಮುಂದೆ ಬಂದ್ಬಿಡತ್ತೆ. ಈಗ ಭತ್ತದಲ್ಲಿ ನೀವೇ ಹೇಳಿದ್ರಿ ಮೇಡಮ್ ಬೀಜೋಪಚಾರ ಮಾಡ್ಬೇಕು ಅಂತ, ಅದ್ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡಿ. ಈಗ ಭತ್ತದಲ್ಲಿ ನಾವು ಹೇಳ್ತಾ ಇರ್ತೀವಿ, ಭತ್ತದಲ್ಲಿ 1 ಎಕರೆಗೆ ಎಷ್ಟು ಬೀಜಗಳು ಬೇಕು, ನೀವು ಹೈಬ್ರಿಡ್ ಭತ್ತ ಹಾಕ್ತಿದ್ದೀರಾ ಅಥವಾ ಮಾಮೂಲಿ ಭತ್ತಗಳನ್ನ ಹಾಕ್ತಿದ್ದೀರಾ, ಅದ್ರ ಮೇಲೆ ನಾವು 1 ಕೆಜಿಗೆ 8-10 ಗ್ರಾಮ್ ಅಷ್ಟು ಒಂದು ಪೌಡರ್ ಪುಡಿ ರೂಪದ ಗೊಬ್ಬರ ಆಗಿರ್ಬೋದು ಅಥವಾ ML ದ್ರವ ರೂಪದ ಜೈವಿಕ ಗೊಬ್ಬರನಾದರೂ ಅದ್ರ ಮೇಲೆ ಉದುರಿಸಿ ಹಾಕಿ ಒಂದು ರಾತ್ರಿ ಬಿಟ್ಟು ನಂತರ ಅದನ್ನ ಬಿತ್ತನೆ ಮಾಡಿ ಅಂತ ಹೇಳ್ತೀವಿ. ಬೀಜೋಪಚಾರ ಮಾಡ್ಬೇಕಾದ್ರೆ ಮೊಳಕೆ ಬರೆಸಿದಂತಹ ಒಂದು ಭತ್ತದ ಬೀಜಕ್ಕೂ ಕೂಡ ಇದನ್ನ ನಾವು ಉಪಚಾರ ಮಾಡಬಹುದು. ಮತ್ತೆ ಇನ್ನೂ ಒಂದು ಇದ್ರಲ್ಲಿ ಮುಖ್ಯವಾದ ಒಂದು ಏನಂತಂದ್ರೆ 8-10 ಗ್ರಾಮ್ ಅಂತ ಹೇಳ್ತೀವಿ, ಇಷ್ಟೇ ಹಾಕ್ಬೇಕಂತ ಏನಿಲ್ಲ, ಜಾಸ್ತಿ ಆದ್ರೂ ಇದರಿಂದ ಏನ್ ತೊಂದರೆ ಇಲ್ಲ. ಈಗ ರಾಸಾಯನಿಕಗಳನ್ನಾದ್ರೆ ನೀವು ಇಷ್ಟೇ ಹಾಕ್ಬೇಕು, ಜಾಸ್ತಿ ಆದ್ರೆ ನಿಮಗೆ ದುಷ್ಪರಿಣಾಮಗಳಾಗ್ತವೆ ಅಂತ. ಆದ್ರೆ ಈ ಒಂದು ಜೈವಿಕ ಗೊಬ್ಬರಗಳ ವಿಷಯದಲ್ಲಿ ಯಾವುದೇ ಒಂದು ದುಷ್ಪರಿಣಾಮಗಳ ಪರಿಣಾಮ ಇರಲ್ಲ, ಇದು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುವಂತ ಒಂದು ವಿಷಯ. ಹಾಗೆ ಕಬ್ಬಿನಲ್ಲಿ ತುಂಡುಗಳ ಉಪಚಾರ ಹೇಗ್ ಮಾಡೋದು ಮೇಡಮ್? ಇದರಲ್ಲಿ ಎಷ್ಟೊಂದು ಸರಿ ಆಗುತ್ತೆ ಏನಂದ್ರೆ, ಕಡಿಮೆ ಜಮೀನಿನಲ್ಲಿ ಈಗ ನಾನು 1/2 ಎಕರೆಗೆ ಹಾಕೋತೀನಿ ಅಥವಾ ಒಂದು 1 ಎಕರೆಗೆ ಹಾಕ್ತೀನಿ ಅನ್ನೋರಿಗೆ ಕಬ್ಬಿನ ತುಂಡುಗಳನ್ನ ಅವರು 1 200 ಲೀಟರ್ ಡ್ರಮ್ಮಿನಲ್ಲಿ 2-3 ಲೀಟರ್ ಅಷ್ಟು ದ್ರವ ರೂಪದ ಜೈವಿಕ ಗೊಬ್ಬರ ಆಗಿರ್ಬೋದು ಅಥವಾ ಪುಡಿ ರೂಪದ ಜೈವಿಕ ಗೊಬ್ಬರಗಳನ್ನ ನೀರಿನ ಜೊತೆ ಅದನ್ನ ಬೆರೆಸಿ ನಂತರ ಈ ಒಂದು ತುಂಡುಗಳನ್ನ ಅದರಲ್ಲಿ ಹಾಕಿ 1/2 ಗಂಟೆ ನಂತರ ನಾಟಿ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು. ಅದಲ್ದೆ ಕೂಡ ಈಗ ಕಬ್ಬಿನಲ್ಲಿ ನಾವು ಇದನ್ನ ಏನು ಹನಿ ನೀರಾವರಿ ಮೂಲಕ ಕೂಡ ಕೊಡಬಹುದು. ಅದು ಆಗಿಲ್ಲ ಅಂತಂದ್ರೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೂಡ ಅದನ್ನ ಬೆರೆಸಿ ಕೂಡ ನಾವು ಮಣ್ಣಿಗೆ ಸೇರಿಸಬಹುದು. ಯಾವುದೋ ಒಂದು ರೂಪದಲ್ಲಿ ಭತ್ತಕ್ಕಾಗ್ಲಿ, ಕಬ್ಬಿಗಾಗ್ಲಿ, ರಾಗಿಗಾಗ್ಲಿ, ದ್ವಿದಳ ಧಾನ್ಯಗಳಿಗಾಗ್ಲಿ, ಅಥವಾ ಈ ತೋಟಗಾರಿಕಾ ಬೆಳೆಗಳಿಗಾಗ್ಲಿ ಎಲ್ಲವುದಕ್ಕೂ ಸೂಕ್ತ. ಜೊತೆಗೆ ನಾವು ಇದರಲ್ಲಿ ಒಂದು ಸಮೂಹ, ಸೂಕ್ಷ್ಮಾಣು ಜೀವಿಗಳ ಸಮೂಹ ಅಂತ ಮಾಡಿದೀವಿ, ಮೈಕ್ರೋಬಿಯಲ್ ಕನ್ಸೋರ್ಷಿಯಾ ಅಂತ ಹೇಳ್ತೀವಿ. ಇದು ಏನಂತಂದ್ರೆ ಬೆಳೆ ಆಧಾರಿತ ಕನ್ಸೋರ್ಷಿಯಗಳನ್ನ, ನೈಟ್ರೋಜನ್, ಏನು ಸಾರಜನಕ ಬೇಕು, ರಂಜಕ ಬೇಕು, ಪೊಟ್ಯಾಶ್ ಬೇಕು, ಜೊತೆಗೆ ನಮಗೆ ಸಸ್ಯ ಪ್ರಚೋದಕಗಳು ಅಂದ್ರೆ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು, ಅದ್ರ ಜೊತೆಗೆ ಏನು ಅಂತಂದ್ರೆ ಈ ರೋಗ ನಿರೋಧಕತೆನ ಕಡಿಮೆ ಮಾಡುವಂತಹ ಬಯೋಕಂಟ್ರೋಲ್ ಏಜೆಂಟ್ಸ್ ಅಂತ ಹೇಳ್ತೀವಿ, ಟ್ರೈಕೋಡೋಮಾ, ಸುಡೋಮೋನಸ್. ರೈತರಿಗೆ ಬೇರೆ ಸೂಕ್ಷ್ಮಾಣು ಜೀವಿಗಳ ಪರಿಚಯ ಇಲ್ಲ ಅಂದ್ರು ನನ್ನಲ್ಲಿ ಬರೋ ಎಲ್ಲ ರೈತರಿಗೂ ಟ್ರೈಕೋಡೋಮಾ ಸುಡೋಮೋನಸ್ ಬಗ್ಗೆ ಅಂತೂ ತುಂಬಾ ಅರಿವು ಇದೆ. ಅವನ್ನೆಲ್ಲ ಕ್ರೋಢೀಕರಿಸಿ ಒಂದು ಸಮೂಹವನ್ನು ಮಾಡಿಕೊಡೋದ್ರಿಂದ ಅದು ಮಟ್ಟಿ ವಿಟಮಿನ್ ಟ್ಯಾಬ್ಲೆಟ್ ತರ ಕೆಲಸ ಮಾಡುತ್ತೆ. ಈ ಒಂದು ಸೂಕ್ಷ್ಮಾಣು ಜೀವಿಗಳ ಸಮೂಹನ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ ಮತ್ತೆ ವೇಸ್ಟ್ ಡಿಕಂಪೋಸರ್ ಅಂತ ನಾವು ಕೊಡ್ತಿದ್ದೀವಿ. ಇನ್ನೊಂದು ನೀವು ಕಬ್ಬಿನ ಕೇಳಿದ್ರಿ ಅಂತ ಇನ್ನೊಂದು ವಿಷಯನ ಹೇಳ್ತೀನಿ. ಕಬ್ಬು ಒಂದು ಬೆಳೆ, ತನು ಕಬ್ಬು ಅಂತ ಹೇಳ್ತೀವಿ. ಮೊದಲನೇ ಕಬ್ಬು ಹಾಕಿ ಕಟಾವ ತಕ್ಷಣ ಬರುವಂತಹ ಒಂದು ತರಗಗೆ ಬೆಂಕಿ ಹಾಕ್ಬಿಡ್ತಾರೆ. ಆ ಬೆಂಕಿ ಹಾಕೋದನ್ನ ತಪ್ಪಿಸ್ಬೇಕು. ಬೆಂಕಿ ಹಾಕ್ತಿದೀವಿ ಅಂದ್ರೆ ನಾವು ಕೊಲೆಗಾರರ ಆಗ್ತಿದೀವಿ ಅಂತ. ಯಾಕಂದ್ರೆ ಮಣ್ಣಿನಲ್ಲಿ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡ್ತಿದ್ದಾವೆ. ಅಂದ್ರೆ ಬರೀ ಸೂಕ್ಷ್ಮಾಣು ಜೀವಿಗಳದ್ದೆ ಸಣ್ಣ ಸಣ್ಣ ಪುಟ್ಟ ಕೀಟಗಳು ಎಲ್ಲವೂ ಭೂಮಿಯಲ್ಲೇ, ಮಣ್ಣಿನಲ್ಲೇ ತಮ್ಮ ಒಂದು ಜೀವನವನ್ನ ಮುಗಿಸುವಂತ ಎಷ್ಟೋ ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿರೋದ್ರಿಂದ ಮಣ್ಣನ್ನ ನಾವು ಜೀವಂತ ವಸ್ತು ಅಂತ ಕರಿತೀವಿ. ಆ ಮಣ್ಣಿಗೆ ಬೆಂಕಿ ಹಾಕ್ತಿದೀವಿ ಅಂದ್ರೆ ನಾವೆಲ್ಲ ಕೊಲೆಗಾರ ಆಗ್ಬಿಡ್ತೀವಿ. ಹಾಗಾಗಿ ಅದಕ್ಕೆ ಬೆಂಕಿ ಹಾಕದಾಗೆ ಏನು ತರಗು ಬರುತ್ತೋ ಆ ತರಗನ್ನ ಭೂಮಿಗೆ ಸೇರಿಸೋದ್ರಿಂದ ಅದು ಕಳಿಯೋದಕ್ಕೋಸ್ಕರ ಸೂಕ್ಷ್ಮಾಣು ಜೀವಿಗಳನ್ನ ಸೇರಿಸಿ ಕಳಿಸಿ ಅದೇ ಒಂದು ಏನು ಕಬ್ಬಿನ ತರಗನ್ನ ಮತ್ತೆ ಪೋಷಕಾಂಶಯುಕ್ತ ಗೊಬ್ಬರವಾಗಿ ಪರಿವರ್ತನೆ ಮಾಡೋದ್ರಿಂದ ಕುಳೆ ಕಬ್ಬು ಬರುತ್ತೆ. ಆ ಕುಳೆ ಕಬ್ಬಿನ ಇಳುವರಿನ ಕೂಡ ನಾವು ವೃದ್ಧಿ ಮಾಡಬಹುದು. ಈಗ ನಗರಗಳಲ್ಲಿ ಜಾಗನೇ ಇರೋದಿಲ್ಲ, ಟೆರೆಸ್ ಗಾರ್ಡನಿಂಗ್ ಮಾಡ್ಕೊಂಡಿರ್ತಾರೆ, ಇಲ್ಲದಿದ್ರೆ ಕುಂಡಗಳಲ್ಲಿ ತರಕಾರಿ ಬೆಳೆಸೋದು, ಸೊಪ್ಪು ಬೆಳೆಸೋದು. ಮತ್ತೆ ಈಗ ಎಲ್ರಿಗೂ ಏನಾಗ್ಬಿಟ್ಟಿದೆ, ಒಂದ್ ರೀತಿ ಜಾಗೃತಿ ಬಂದ್ಬಿಟ್ಟಿದೆ. ಹೊರಗಡೆ ತಗೊಂಡ್ರೆ ರಾಸಾಯನಿಕ ಹಾಕ್ತಾರೆ, ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ನಾವೇ ಮನೆಯಲ್ಲೇ ಒಂಚೂರು ತರಕಾರಿ, ಸೊಪ್ಪು ಮತ್ತೆ ಪೂಜೆಗೆ ಹೂವಿರ್ಬೋದು ಎಲ್ಲ ಬೆಳ್ಕೊಳ್ತಾರೆ, ಅವರು ಯಾವ ರೀತಿ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸ್ಕೊಳ್ಬಹುದು? ಈಗ ಅವರು ಸಣ್ಣ ಮಟ್ಟದಲ್ಲಿ ಏನ್ ಮಾಡ್ತಾರೆ, ಈಗ ನಾವು ನಮ್ಮನೆಲ್ಲೂ ಕೂಡ ಮೇಲ್ಗಡೆ ಟೆರೆಸ್ ಗಾರ್ಡನ್ ಅಲ್ಲಿ ಮಾಡ್ತಿದೀವಿ. ಏನಂತಂದ್ರೆ ಅಲ್ಲಿ ಒಂದು, ಅದರಲ್ಲೂ ಕೋವಿಡ್ ಬಂದ ನಂತರ ಎಲ್ಲರೂ ತುಂಬಾ ಜನಕ್ಕೆ ಈ ಒಂದು ಟೆರೆಸ್ ಗಾರ್ಡನ್ ಆಗಿರ್ಬೋದು, ಹೋಮ್ ಗಾರ್ಡನ್ಸ್ ಆಗಿರ್ಬೋದು, ವರ್ಟಿಕಲ್ ಗಾರ್ಡನಿಂಗ್ ಎಲ್ಲ ತುಂಬಾ ಆಸಕ್ತಿ ಬಂತು. ಎಲ್ಲರೂ ಸ್ವಲ್ಪ ಮನೆಯಲ್ಲೇ ಇರೋರೆಲ್ಲರೂ ಬೆಳೆಸೋದಕ್ಕೆ ಪ್ರಾರಂಭ ಮಾಡಿದ್ರು. ಅದು ಒಂದು ಒಳ್ಳೆಯ ಬದಲಾವಣೆ ಕೂಡ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದಕ್ಕೆ ಇದು ಒಂದು ಸೂಕ್ತ ಉದಾಹರಣೆ. ಅವ್ರು ಏನ್ ಮಾಡ್ಬೋದಂದ್ರೆ, ಏನು ಗೊಬ್ಬರನ ತರ್ತಾರೆ, ಮಣ್ಣು ಮತ್ತೆ ಗೊಬ್ಬರನ ತರ್ತಾರೆ, ಮಿಕ್ಸ್ ಮಾಡಿ ಅವರು ಕುಂಡಗಳಿಗೆ ಹಾಕೋದಕ್ಕಿಂತ ಮೊದಲು ಈ ಒಂದು ಜೈವಿಕ ಗೊಬ್ಬರಗಳನ್ನ ಸೇರಿಸಬೇಕಾಗತ್ತೆ. ಸೇರಿಸ್ಬಿಟ್ಟು ಹಾಕೋಬಹುದು, ಅಥವಾ ಲಿಕ್ವಿಡ್ನ ತಗೊಂಡೋಗಿ ಅವರು ಸ್ಪ್ರೇಗಾಗಿ ಯೂಸ್ ಮಾಡಬಹುದು. ಆಗ್ಲೇ ನಾನು ಹೇಳಿದಂಗೆ ಟ್ಯಾಬ್ಲೆಟ್ ಫಾರ್ಮ್ ಸಿಕ್ಕದನ್ನ ಅದನ್ನ ನೀರಲ್ಲಿ ಕರಗಿಸಿ ಹಾಕ್ಬೋದು. ಟ್ಯಾಬ್ಲೆಟ್ ಸಿಕ್ಕಿಲ್ಲ ಅಂದ್ರೂ ಈ ಒಂದು 1 ಲೀಟರ್ನ ಒಂದು 50 ಲೀಟರ್ ನೀರು ಅಥವಾ 25 ಲೀಟರ್ಗೆ ಮಿಕ್ಸ್ ಮಾಡಿ, ಎಷ್ಟು ನಿಮ್ದು ಕ್ವಾಂಟಿಟಿ ಎಷ್ಟಿದೆ, ಈಗ ಒಂದು ಕಡಿಮೆ ಇದೆ, ಒಂದು 10 ಪಾಟ್ ಇದೆ, 15 ಪಾಟ್ ಇದೆ ಅಂದ್ರೆ 1 ಲೀಟರ್ಲಿ 3-4 ಸರಿ ಅದನ್ನ ನೀವು ಒಂದು 100 ml 200 ml ಆ ತರ ನೀರಿಗೆ ಹಾಕೊಂಡು ಬೆರೆಸಿ ಭೂಮಿಗೆ ಅದು ಏನು ಕುಂಡದಲ್ಲಿರುವಂತಹ ಮಣ್ಣಿಗೆ ಸೇರಿಸೋದಾಗಿರ್ಬೋದು ಅಥವಾ ಸ್ಪ್ರೇ ಕೂಡ ಮಾಡಬಹುದು. ಮಾಡಿ ಉಪಯೋಗಿಸೋದ್ರಿಂದ ಮಣ್ಣಿನ ಆರೋಗ್ಯ, ಏನು ಕುಂಡದಲ್ಲಿ ಇರುವಂತಹ ಒಂದು ಮಣ್ಣಿನ ಒಂದು ಸಾವಯವ ಅಂಶದ ಜೊತೆಗೆ ಇವರಿಗೆ ಒಂದು ಸಾವಯವಯುಕ್ತವುಳ್ಳ ತರಕಾರಿ ಅಥವಾ ಸೊಪ್ಪುಗಳು, ಹೂಗಳು ಎಲ್ಲ ಮನೆಯಲ್ಲಿ ಸಿಗುತ್ತವೆ. ಅದು ಒಂದು ಅವರಿಗೆ ಒಂದು ಸಮಾಧಾನ, ನಾವೇ ಬೆಳೆದಿದ್ದು, ನಾವು ಯಾವ ಒಂದು ರಾಸಾಯನಿಕಗಳನ್ನು ಹಾಕಿಲ್ಲ ಅನ್ನೋ ಒಂದು ಸಮಾಧಾನ ಅವರಿಗಿರುತ್ತೆ. ನಮ್ಮಲ್ಲಿ ಕೃಷಿ ಮಹಾವಿದ್ಯಾಲಯ VC ಫಾರ್ಮ್ನಲ್ಲಿ ನಮ್ಮದೊಂದು ಜೈವಿಕ ಗೊಬ್ಬರಗಳ ಉತ್ಪಾದನಾ ಘಟಕ ಇದೆ. ಈ ಘಟಕದಲ್ಲಿ ನನಗೆ ಗೊತ್ತಿರುವಂಗೆ, ನನಗೆ ತಿಳಿದ ಮಟ್ಟಿಗೆ, ಎಷ್ಟು ಈಗ ತುಂಬ ಜನ ರೈತರು ನನ್ನ ಕಾಂಟ್ಯಾಕ್ಟಿಗೆ ಬರೋದ್ರಿಂದ ಅವರೆಲ್ಲರನ್ನ ನಾನು ಕೇಳಿ ತಿಳಿದುಕೊಂಡಿರೋದ್ರಿಂದ ನಮಗೆ ಗೊತ್ತಿರೋ ಹಾಗೆ ಒಂದೇ ಸೂರಿನಡಿಯಲ್ಲಿ ಸಾಕಷ್ಟು ರೀತಿಯ ವಿವಿಧ ರೀತಿಯ ಜೈವಿಕ ಗೊಬ್ಬರಗಳಾಗಲಿ ಮತ್ತು ಬಯೋ ಇನಾಕ್ಯುಲೆಂಟ್ಸ್ಗಳನ್ನಾಗಲಿ ನಮ್ಮ ಒಂದು ಉತ್ಪಾದನಾ ಘಟಕದಿಂದ ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಯಾರೇ ಬಂದ್ರೂ ಅವ್ರು ಹೇಳ್ತಿರ್ತಾರೆ, ರೈತರು ಬೇರೆ ಕಡೆ ಹೋದ್ರೆ ಮೇಡಮ್ ಟ್ರೈಕೋಡೋಮಾ ಇದೆ, ಸುಡೋಮೋನಸ್ ಇದೆ, ರೈಸೋಬಿಯಂ ಇಲ್ಲ, ಆಸ್ಟ್ರೋಬ್ಯಾಕ್ಟರ್ ಇಲ್ಲ, ವ್ಯಾಮ್ ಇಲ್ಲ, ವ್ಯಾಮ್ ಅಂತ ಇಲ್ಲೆಲ್ಲೂ ಮಾಡ್ತಾ ಇಲ್ಲ, ವ್ಯಾಮ್ ಅಂದ್ರೆ ಮೈಕೋರೈಸಾನ ಉಪಯೋಗಿಸೋದ್ರಿಂದ ಮಣ್ಣಿನಲ್ಲಿ ಒಂದು ಏನು ಈ ಸೂಕ್ಷ್ಮಾಣು ಜೀವಿಗಳು ಕರಗಿಸಿದಂತಹ ರಂಜಕ ಆಗಿರ್ಬೋದು ಅಥವಾ ಬೇರೆ ಲಘು ಪೋಷಕಾಂಶಗಳನ್ನ ಅದು ಹೀರ್ಕೊಳ್ಳೋದಕ್ಕೆ ಬೇರುಗಳನ್ನ ಒಂದು ವೃದ್ಧಿಯಲ್ಲಿ ಸಹಾಯ ಮಾಡುತ್ತೆ. ಈ ಮೈಕೋರೈಸಾನ ಪ್ರೊಡಕ್ಷನ್ ಯಾರು ಮಾಡ್ತಾ ಇಲ್ಲ. ಹಂಗೆ ವೇಸ್ಟ್ ಡಿಕಂಪೋಸರ್ ಗಳಲ್ಲಿ ನಾವು ಸಾಕಷ್ಟು ಆರ್ಗಾನಿಸಮ್ಸ್ ನ ಹಾಕಿ, ಅಂದ್ರೆ ವೇಸ್ಟ್ ಡಿಕಂಪೋಸರ್ ಅಲ್ಲಿ ಬೇರೆ ಬೇರೆ ತರದ್ದೆಲ್ಲ ಇದಾವೆ, ಏನೋ ಬೇರೆ ಬೇರೆ ತರ ಆರ್ಗಾನಿಸಮ್ಸ್ ಗಳನ್ನೆಲ್ಲ ಹಾಕಿ ಹಾಕಿರ್ತಾರೆ, ಕೆಲವರು ಒಂದೇ ಹಾಕಿರ್ತಾರೆ, ಕೆಲವರು ಎರಡು ಹಾಕಿರ್ತಾರೆ. ನಾವು ಒಂದು 7-8 ಸೂಕ್ಷ್ಮಾಣು ಜೀವಿಗಳನ್ನ ಹಾಕೋದ್ರಿಂದ, ಯಾಕಂದ್ರೆ ತ್ಯಾಜ್ಯ ಅಂದ್ರೆ ಒಂದೇ ರೀತಿ ಇರಲ್ಲ, ಕೆಲವರಲ್ಲಿ ತುಂಬಾ ಒಂದು ಕಾಂಪ್ಲೆಕ್ಸ್ ಒಂದು ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ, ಏನವನ್ನ ಈಸಿಯಾಗಿ ಅಥವಾ ಸುಲಭವಾಗಿ ಕರಗಿಸೋದಕ್ಕಾಗಲ್ಲ. ಅಂತ ಒಂದು ಗಟ್ಟಿ ಆಗಿರುವಂತಹ ಒಂದು ಸಾವಯವಗಳನ್ನ ಕರಗಿಸೋದಕ್ಕೆ ಬೇಕಾಗಿರುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ಉಪಯೋಗಿಸ್ಕೊಂಡು ನಾವು ವೇಸ್ಟ್ ಡಿಕಂಪೋಸರ್ ಅಂತ ಮಾಡಿದ್ವಿ. ನಾನು ಆಗ್ಲೇ ಹೇಳಿದಂಗೆ ತರಗು ಮೇಲೆ ಇದನ್ನು ಉಪಯೋಗಿಸೋದ್ರಿಂದ ನಮ್ಮಲ್ಲಿ ಸಾಕಷ್ಟು ತರಗಿಗೆ ಬೆಂಕಿ ಹಾಕೋದನ್ನ ನಾವು ತಪ್ಪಿಸಿದ್ವಿ. ಹಾಗಾಗಿ ತರಗನ್ನ ಬೆಂಕಿ ಹಾಕೋದ್ರಿಂದ ಸಪ್ಸಿರೋದ್ರಿಂದ ಮಣ್ಣಿನ ಆರೋಗ್ಯ ಮತ್ತೆ ಇದು ಜಾಸ್ತಿ ಆಗ್ತಾ ಇದೆ. ಈ ತರ ಒಂದು ಈ ಒಂದು ನಮ್ಮ ಇದರಲ್ಲಿ ನಾವು ಒಂದು 16-17 ರೀತಿಯ ಜೈವಿಕ ಗೊಬ್ಬರಗಳನ್ನ ಮಾಡ್ತಿದೀವಿ. ಕೆಲವನ್ನ ನಾವು ಬೇಡ ಅಂದ್ರೆ ಅದನ್ನ ಇಂಡಿವಿಜುವಲ್ ಆಗಿ ಕೂಡ ಮಾಡ್ತೀವಿ. ಒಂದು ರೈಸೋಬಿಯಂ ಆಗಿರ್ಬೋದು, ಅಸ್ಟ್ರೋಬ್ಯಾಕ್ಟರು, ಅಸ್ಟ್ರೋಬ್ಯಾಕ್ಟರ್ನ ಎಲ್ಲ ರೀತಿ ಬೆಳೆಗಳಿಗೂ ಹಾಕೋಬಹುದು. ರೈಸೋಬಿಯಂನ ದ್ವಿದಳ ಧಾನ್ಯಗಳಲ್ಲಿ ಮಾತ್ರ ಉಪಯೋಗಿಸ್ಬೇಕು. ಅಜೋಸ್ಪೆರ್ಲಮ್ ನಾವು ಭತ್ತಕ್ಕೆ ಮತ್ತೆ ಕಬ್ಬಿಗೆ ಹೇಳ್ತೀವಿ, ಅದೇ ತರ ಗ್ಲುಕೋನೋಸಿಟೋಬ್ಯಾಕ್ಟರ್ ಅಂತ ಸಿಗುತ್ತೆ, ಅದನ್ನ ಕಬ್ಬಿಗೆನೆ ಅದನ್ನ ನಾವು ಹೇಳ್ತೀವಿ. ಯಾಕಂದ್ರೆ ಅದಕ್ಕೆ ಎಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೋ ಅಂತ ಒಂದು ಬೆಳೆಗಳಲ್ಲಿ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವೆಲ್ಲವೂ ಸಾರಜನಕವನ್ನ ಏನು ವಾತಾವರಣದಲ್ಲಿದಾವೆ ಆ ಒಂದು ಸಾರಜನಕವನ್ನ ಬೇರುಗಳಲ್ಲಿ ಸಿಗುವಂಗೆ ಮಾಡೋದ್ರಿಂದ, ಏನು ಯೂರಿಯಾ ಮೇಲೆ ಡಿಪೆಂಡ್ ಆಗಿದ್ದಾರೆ, ಯೂರಿಯಾ ಮೇಲೆ ಅವಲಂಬನೆಯನ್ನ 25% ಇವುದು ಕಡಿಮೆ ಮಾಡುತ್ತೆ, 25-30% ಇವುಗಳನ್ನ ಉಪಯೋಗಿಸೋದ್ರಿಂದ. ಹಾಗಾಗಿ ಒಂದು ರಾಸಾಯನಿಕ ಗೊಬ್ಬರದ ಮೇಲೆ ಏನು ನೀವು ಹಣಕಾಸನ್ನ ವ್ಯಯ ಮಾಡ್ತೀರಾ ಅದನ್ನ ತಪ್ಪಿಸ್ಬೋದು. ಈಗಾಗಲೇ ರಾಸಾಯನಿಕಗಳು ಪೊಟ್ಯಾಶ್ ಅಂತೂ ಸಿಗ್ತಾನೆ ಇಲ್ಲ ಅಂತ ಗಲಾಟೆ ಆಗ್ತಿದೆ. ಅದ್ರ ಜೊತೆಗೆ ನಾವು ಪೊಟ್ಯಾಶ್ ಸೊಲ್ಯುಬಿಲೈಸರ್ ಅನ್ನು ಕೊಡ್ತಿದ್ದೀವಿ. ಮತ್ತೆ ಪಿ ಸೊಲ್ಯುಬಿಲೈಸರ್ ಅಂತಂದ್ರೆ ಏನು ಈ ಒಂದು ರಂಜಕಾನ ಭೂಮಿಯಲ್ಲಿ ಹೋಗಿ ಗಟ್ಟಿಯಾಗಿ ಘನರೂಪಕ್ಕೆ ಹೋಗುತ್ತೆ, ಅದನ್ನ ಕರಗಿಸಿ ಭೂಮಿಗೆ ಸಿಗಕ್ಕೆ ಬೇರುಗಳಿಗೆ ಸಿಗೋದಕ್ಕೆ ಸಹಾಯ ಮಾಡುವಂತಹ ಒಂದು PSP ಅನ್ನ ಕೂಡ ನಾವು ಕೊಡ್ತಿದೀವಿ. ಮೈಕ್ರೋರೈಸ ಮಾಡ್ತಿದೀವಿ. ಫ್ಲೋರೋಟಸ್, ಫಿನೋರಾಕೇಟ್ ಅಂತ ತ್ಯಾಜ್ಯಗಳನ್ನ ಮಾಡುವಂತದ್ದನ್ನು ಮಾಡ್ತಿದೀವಿ. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಸುಡೋಮೋನಸ್ ಆಗ್ಲಿ, ಟ್ರೈಕೋಡಮ್ ಆಗ್ಲಿ, ಬ್ಯಾಸಿಲಸ್ ಸೆಪ್ಟಿಲಿಸ್, ಇವೆಲ್ಲವೂ ರೋಗ ನಿರೋಧಕತೆಯನ್ನ ಹೆಚ್ಚಿಸೋದಕ್ಕೆ ಮಾಡುವಂತವು. ಅದ್ರ ಜೊತೆಗೆ ನಾವು ಬೆವೇರಿಯಾ ಬ್ಯಾಸಿನ ಕೀಟಗಳನ್ನ ಕೂಡ ಏನು ನಿಯಂತ್ರಣ ಮಾಡಬಹುದು ಎಲ್ಲ ಗಿಡಗಳಲ್ಲೂ. ಅದರಲ್ಲೂ ಏನೋ ಇವು ರಸಹೀರ ಕೀಟಗಳಾಗಿರ್ಬೋದು, ಬೋಲ್ವಮ್ಸ್ ಅಂತ ಏನ್ ಹೇಳ್ತೀವಿ, ಈ ಹಣ್ಣು ಕಾಯಿ ಕೊರಕಗಳಾಗಿರ್ಬೋದು, ಇವುಗಳನ್ನ ಕೂಡ ಸಾವಯವ ಪದ್ಧತಿಯಲ್ಲಿ ಯಾರು ಮಾಡ್ತಿದಾರೆ ಅವರಿಗೆ ಅನುಕೂಲ ಆಗುವ ಹಾಗೆ ನಾವು ಒಂದು ಬೆವೇರಿಯಾ ಬ್ಯಾಸಿಯನ್ನ, ಮೆಟ್ರೈಸಿಯಮ್, ಫೆಸಿಲೋಮೈಸಿಸ್, ಒಟಿಸಿಲಿಯಂ ಅನ್ನ ಒಂದು ಬೇರೆ ಬೇರೆ ರೀತಿಯ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಇಲ್ಲಿ ಉತ್ಪಾದನೆ ಮಾಡಿ ರೈತರಿಗೆ ಅನುಕೂಲವಾಗುವಂಗೆ ಮಾಡ್ತಿದೀವಿ. ಯಾವುದೇ ಒಂದು ಸೂಕ್ಷ್ಮಾಣು ಜೀವಿಗಳು, ಈಗ ನಾನು ಹೇಳಿದ್ನಲ್ಲ, ಆ ಯಾವುದೇ ಸೂಕ್ಷ್ಮಾಣು ಜೀವಿಗಳನ್ನ ನೀವು ಪುಡಿ ರೂಪದಲ್ಲಿ ತಗೊಂಡ್ರೆ ಎಲ್ಲವುದಕ್ಕೂ 100 ರೂಪಾಯಿ, ಯಾವುದು ಒಂದು ದ್ರವ ರೂಪದಲ್ಲಿ ತಗೊಂಡಾಗ ಅವಕ್ಕೆ 200 ರೂಪಾಯಿ ಒಂದು ದರವನ್ನ ನಾವು ಮಾಡ್ಕೊಂಡಿದ್ದೀವಿ. ಈ ಒಂದು ಉಪಯುಕ್ತತೆನ ಎಲ್ಲ ರೈತರು ಬಾಂಧವರು ಉಪಯೋಗಿಸ್ಕೊಳ್ಳಬೇಕಾಗಿ ಈ ಒಂದು ಆಕಾಶವಾಣಿಯ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲರಲ್ಲೂ ವಿನಂತಿಸ್ತಿದ್ದೀನಿ. ನೀವು ಮಾತ್ರ ಕೇಳಿದ್ರೆ ಸಾಕಾಗಲ್ಲ, ನೀವು ಕೇಳಿದ್ದನ್ನ ನಿಮ್ಮ ಅಕ್ಕಪಕ್ಕದವರಿಗೂ ನಿಮ್ಮ ಗೆಳೆಯರಿಗೂ ಹೇಳೋದ್ರಿಂದ ಇದನ್ನ ಹೆಚ್ಚಿನ ಪ್ರಚಾರನ ಮಾಡಿ ಭೂಮಿನ ಆರೋಗ್ಯನ, ಮಣ್ಣಿನ ಆರೋಗ್ಯನ ಕಾಪಾಡೋದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಎಲ್ಲರಿಗೂ ಕೇಳ್ಕೊಳ್ತೇನೆ. ಮೇಡಮ್, ಹೆಚ್ಚಿನ ಮಾಹಿತಿಗೆ ನಮ್ಮ ರೈತರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆನ 3 ಸರ್ತಿ ಕನ್ನಡದಲ್ಲಿ ನಿಧಾನವಾಗಿ ಹೇಳಿ. ನನ್ನ ಒಂದು ಮೊಬೈಲ್ ಸಂಖ್ಯೆ 9-9-8-0-5-4-2-5-9. ಇನ್ನೊಂದ್ಸತಿ 9-9-8-0-5-4-2-5-9. ಮತ್ತೊಮ್ಮೆ ನನ್ನ ಮೊಬೈಲ್ ಸಂಖ್ಯೆ 9-9-8-0-5-4-2-5-9. ಇಷ್ಟೊತ್ತು ನೀವು ಜೈವಿಕ ಗೊಬ್ಬರ ಹಾಗೂ ಅದರ ಮಹತ್ವ, ಉಪಯೋಗ ಎಲ್ಲದರ ಬಗ್ಗೆ ಬಹಳ ಚೆನ್ನಾಗಿ ಮಾಹಿತಿ ಮಾಡಿಕೊಟ್ರಿ. ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಧನ್ಯವಾದ. ಇದುವರೆಗೆ ಜೈವಿಕ ಗೊಬ್ಬರಗಳ ಬಳಕೆ ಹಾಗೂ ಮಹತ್ವ ಈ ವಿಷಯವಾಗಿ ಮಂಡ್ಯದ VC ಫಾರಂ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಆಶಾ NN ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು R. ಲೋಕೇಶ್ವರಿ. ರೈತ ಬಾಂಧವರೇ, ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸುಬಾರೆ ತವರೂರ ಭಾಗ್ಯದ